ಈಗ ಸಮಯ 6:50. ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ. ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷ ವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ. ಯಾರಿಲ್ಲ ಯಾರಿಲ್ಲ ನಿನ್ನಂತೆ ಯಾರಿಲ್ಲ, ನಿನ್ನಷ್ಟು ಮುದ್ದಾಗಿ ನಂಗ್ಯಾರು ಕಂಡಿಲ್ಲ, ಗೊತ್ತಿಲ್ಲ ಗೊತ್ತಿಲ್ಲ ನಂಗಂತೂ ಗೊತ್ತಿಲ್ಲ, ನೀನಿಲ್ಲದೆ ಭೂಮಿಲಿ ಬದುಕೋದೇ ಗೊತ್ತಿಲ್ಲ. ಕೇಳಿ ಆನಂದಿಸಿ ಆಕಾಶವಾಣಿ. ಕಳೆದಿರೋ ಜೀವವೇ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 MHz. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಆರ್ ಅರವಿಂದ್ ಅವರ ಜೇನು ಕೃಷಿ ಅನುಭವಗಳನ್ನು ಕೇಳಲಿದ್ದೀರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ತಾರಣೆ. ಹಾಗಾದರೆ ಮೊದಲಿಗೆ ಕೇಳಿ ಆರ್ ಅರವಿಂದ್ ಅವರ ಜೇನು ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಜೇನು ಕೃಷಿಯನ್ನು ಮಾಡ್ತಕ್ಕಂಥ ಆರ್ ಅರವಿಂದ್ ಅವರು, ಇವರು ಬಳ್ಳಾರಿಯವರು. ಸಾಕಷ್ಟು ವರ್ಷದಿಂದ ಜೇನು ಕೃಷಿಯನ್ನು ಅರವಿಂದ್ ಅವರು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ಕೊಪ್ಪಳ ಜಿಲ್ಲೆ ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಹಲವಾರು ಜೇನು ಕೃಷಿಕರನ್ನು ನೋಡ್ಬೋದು. ಆದರೆ ಆರ್ ಅರವಿಂದ್ ಅವರ ವಿಶೇಷತೆ ಏನಂತಂದರೆ, ಜೇನು ಕೃಷಿಯನ್ನು ಮಾಡಿ ಜೇನು ಕೃಷಿಯಿಂದ ಬರ್ತಕ್ಕಂಥ ಉಪ ಉತ್ಪನ್ನಗಳನ್ನು ತಮ್ಮದೇ ಆದ ಬ್ರ್ಯಾಂಡಲ್ಲಿ ತಯಾರು ಮಾಡಿ ಅವುಗಳನ್ನೆಲ್ಲ ಜನರಿಗೆ ಪರಿಚಯ ಮಾಡ್ತಾ ಜನರಲ್ಲಿ ತಿಳುವಳಿಕೆಯನ್ನು ಅರವಿಂದ್ ಅವರು ಮೂಡಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿ ಹೇಗೆ ಅನಿಸುತ್ತೆ, ಎಷ್ಟು ವರ್ಷದಿಂದ ಜೇನು ಕೃಷಿ ಮಾಡ್ತಾ ಇದ್ದಾರೆ, ಜೇನು ಕೃಷಿಯ ಮಹತ್ವ ಯಾಕೆ ಮಾಡಬೇಕು, ಜೊತೆಗೆ ಜೇನು ಕೃಷಿಯಿಂದ ಅವರಿಗೆ ಆದಾಯ ಯಾವ ರೀತಿ ಪಡ್ಕೋತಿದ್ದಾರೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ಅವರಿಂದ ವಿಚಾರವನ್ನು ತಿಳ್ಕೊಳ್ಳೋಂತ. ನಮಸ್ಕಾರ ಅರವಿಂದ್ ಅವರೇ. ನಮಸ್ಕಾರ ಸರ್. ನಿಮ್ಮ ಪರಿಚಯವನ್ನು ಮಾಡಿಕೊಡಿ, ಮೂಲತಃ ನೀವು ಶಿಕ್ಷಣ ಮತ್ತು ನಿಮ್ಮ ಒಂದು ಇದ್ರ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ಪರಿಚಯ ಮಾಡಿಕೊಡಿ. ಸರ್, ನನ್ನ ಹೆಸರು ಅರವಿಂದ್. ನಮ್ಮ ತಂದೆ ಅವರು ಬಳ್ಳಾರಿನಲ್ಲಿ 20 ವರ್ಷದಿಂದ ಜೇನು ಕೃಷಿ ಮತ್ತು ಕೃಷಿ ಕೂಡ ಮಾಡ್ತಾ ಇದ್ದೆ ಸರ್. ಅದ್ರ ಜೊತೆಗೆ ನಮ್ಮದು ಫ್ಯಾಕ್ಟ್ರಿ, ಫರ್ನಿಚರ್ ಫ್ಯಾಕ್ಟ್ರಿ ಕೂಡ ಇತ್ತು. ಸೊ ಲೇಬರ್ ಪ್ರಾಬ್ಲಮ್ ಇದೆ ಅಂಥೇಳಿ ನಂದು ಡಿಗ್ರಿ ಕಂಪ್ಲೀಟ್ ಆಗಿದ ನಂತರ ನೀವು ಕೃಷಿನ ನೀವು ಅಳಿಸ್ಕೋಬೇಕಂತೇಳಿ ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ನನಗೆ ಒಂದು 5 ವರ್ಷ ಅನುಭವ ಆಗಲಿ ಅಂಥೇಳಿ ನನಗೆ ಕೃಷಿ ಬಗ್ಗೆ ಸ್ವಲ್ಪ ನನಗೆ ನಮ್ಮ ಫಾದರ್ ಇಂಟ್ರೆಸ್ಟ್ ತೋರಿಸಿದೆ ಸರ್. ಕೃಷಿನಲ್ಲಿ ತುಂಬ ನನಗೆ ಲಾಸ್ ಆಯಿತು. ತೊಗರಿ ಮತ್ತು ಮೆಣಸಿನಕಾಯಿ, ಹತ್ತಿ ಈ ಬೆಳೆ ಎಲ್ಲ ನಾನು ಬೆಳೆಸಿದ್ದೀನಿ. ಅದರಲ್ಲಿ ಬೆಳೆ ಬಂದ ನಂತರ ರೇಟ್ ಇರೋದಿಲ್ಲ, ರೇಟ್ ಇದ್ದ ನಂತರ ಬೆಳೆ ಇರೋದಿಲ್ಲ, ಹಲವಾರು ಸಮಸ್ಯೆಗಳಿಂದ ನನಗೆ ತುಂಬ ಲಾಸ್ ಆಯಿತು. ಸೊ ಕೃಷಿನಲ್ಲೇ ನಾನು ಒಂದು ಲೆವೆಲ್ಗೆ ಬರಬೇಕಂತೇಳಿ ತುಂಬ ಸರ್ಚ್ ಮಾಡಿ ಕುರುಗೋಡಿನಲ್ಲಿ ಮಂಜುನಾಥ್ ಗೌಡರ್ ಅಂತಿದ್ರು, ಅವರ ಹತ್ರ ಹೋಗಿ ನಾನು ಯಾವುದು ಕೃಷಿನಲ್ಲೇ ನಾನು ಡೆವಲಪ್ ಆಗಬೇಕಂತೇಳಿ ಅವ್ರ ಹತ್ರ ಒಂದು ತರಬೇತಿ ತಗೊಂಡು ಅವ್ರ ಮನೆಯಲ್ಲೇ ಸುಮಾರು ಒಂದು 50 ಪೆಟಿಗೆ ಜೇನು ಕೃಷಿಯನ್ನು ಇಟ್ಟು ಜೇನು ಕೃಷಿ ಮಾಡ್ತಾ ಇದ್ರು. ಹಾಗಾಗಿ ನನಗೆ ಬಹಳ ಇಂಟ್ರೆಸ್ಟ್ ಆಯ್ತು ಸರ್. ಮಂಜುನಾಥ್ ಗೌಡರು ನಿಮ್ಮ ಅವರಿಂದ ತಿಳ್ಕೊಂಡ್ರೆ ನೀವು? ಹೌದು ಸರ್, ಫಸ್ಟ್ ನಾನು ಅವ್ರ ಮನೆಗೆ ಹೋಗಿ ನೋಡಿ ಅವ್ರಿಗೆ ರೆಂಟ್ ಕೊಟ್ಟಿರೋದು ಸರ್, ಆಕ್ಚುಲಿ ಮನೆಯಲ್ಲಿ ಆ ರೆಂಟ್ ಕೊಟ್ಟಿರೋ ಖಾಲಿ ಮಾಡಿಸಿ ಅವ್ರ ಮನೆಯಲ್ಲೇ ತುಂಬಾ ಜೇನು ಪೆಟಿಗೆ ಮಡಗಿ ಅದರಿಂದ ಜೇನುತುಪ್ಪ ತೆಗಿತಾ ಇದ್ರು ಸರ್ ಅವರು. ಸೊ ಹಾಗಾಗಿ ಅವ್ರನ್ನ ಸುಮಾರು ಒಂದು ದಿವಸ ಅವ್ರ ಮನೆಯಲ್ಲೇ ಕಲ್ದು ಅದರಲ್ಲಿ ಯಾವತರ ನಾವು ಜೇನು ಕೃಷಿ ಮಾಡಬೇಕು, ಅದರ ಲಾಭ ಏನು, ಜೇನುತುಪ್ಪ ಯಾವತರ ಇರುತ್ತೆ, ಮಾರ್ಕೆಟ್ನಲ್ಲಿ ಯಾವತರ ಇದೆ, ಮಾರಾಟ ಎಲ್ಲಿ ಮಾಡಬೇಕು ಅಂತೇಳಿ ಆ ಪ್ರಾಜೆಕ್ಟ್ ಎಲ್ಲ ನಾನು ತಿಳ್ಕೊಂಡು ಮತ್ತೆ ನಾನು ಇಲಾಖೆ ತೋಟಗಾರಿಕೆ ಇಲಾಖೆ ಹೋಗಿ ಅರ್ಜಿ ಕೊಟ್ಟು ನಾನು ಒಂದು 5 ಪಿಟಿಗೆ ತಗೊಂಡ್ಬಂದು ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ನಿಮಗೆ ಜೇನು ಕೃಷಿಯನ್ನ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟವರು ಮಂಜುನಾಥ್ ಗೌಡರು? ಮಂಜುನಾಥ್ ಗೌಡರು, ಕುರುಗೋಡು ಮಂಜುನಾಥ್ ಗೌಡರು ಅಂತೇಳಿ ಅವ್ರು ನೋಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸರ್. ನೀವು ಓದಿರೋದೇನು? ನಾನು BSc ಓದಿನಿ ಸರ್. BSc ಓದಿ ಕೃಷಿಗೆ ಮಾಡ್ಬೇಕಂತ ನಿಂತ್ರ ಅಥವಾ ಹೇಗೆ ನೌಕರಿ ಅದು ಹೋಗ್ಬೋದಾಗಿತ್ತು ಸರ್? ಕೃಷಿ ಮಾಡ್ಬೇಕಂತೇಳಿ ನಮ್ಮ ಅಪ್ಪವರು ಒಂದು ಒತ್ತಡದಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸರ್ ಕೃಷಿಗೆ. ಸೊ ಹಲವಾರು ಪ್ರಾಜೆಕ್ಟ್ ಮಾಡಿದ್ದೀನಿ ಸರ್ ಕೃಷಿನಲ್ಲಿ ಕೂಡ, ನಾನು ಯಾವುದು ಸಕ್ಸಸ್ ಕಂಡಿಲ್ಲ ಅದರಲ್ಲಿ. ಜೇನು ಕೃಷಿ ಮಾತ್ರ ನನಗೆ ಬಹಳ ಇಷ್ಟ ಆಯ್ತು. ಸುಮಾರು ವರ್ಷದಿಂದ ಅದರಿಂದ ನನಗೆ ಕೃಷಿ ಪಟ್ಟು ಒಂದು ಅವಾರ್ಡ್ಸ್ ಕೂಡ ನನಗೆ ಬಂದಿದೆ ಬೆಂಗಳೂರು GKVK. ಸೊ ಜೇನು ತುಪ್ಪ ಜೇನು ಮೇಳದಿಂದ ಕೂಡ ಹಲವಾರು ಬೈಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀನಿ. ಅಲ್ಲಿ GKVK ಮತ್ತು ರಾಯಚೂರು ಯೂನಿವರ್ಸಿಟಿಯಲ್ಲಿ ಕೂಡ ನಾನು ಜೇನು ಕುಟುಂಬ ಮತ್ತು ನಾನು ಮಾಡಿರೋ ಬೈಪ್ರಾಡಕ್ಟ್ಸ್ ಎಲ್ಲ ಸಪ್ಲೈ ಆಗ್ತಾ ಇದೆ ಸರ್. ಈಗ ನೋಡ್ರಿ, ಜೇನು ಕೃಷಿ ಅಂತಂದ್ರೆ ಮೊದಲಿನ ಹಾಗೆ ಏನೋ ಒಂದು ಹೂವಿನ ಗಿಡಗಳು, ಅರಣ್ಯ, ಕಾಡು ಮತ್ತು ಜಾಸ್ತಿ ಹೂ ಬಿಡ್ತಕ್ಕಂಥ ಸಸ್ಯಗಳು ಜೇನು ಹುಳುಗಳಿಗೆ ಮಕರಂದವನ್ನು ಮಾಡಲಿಕ್ಕೆ ಬೇಕಾಗ್ತದೆ, ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ, ಎಲ್ಲ ಬರೀ ಭತ್ತ ಬೆಳೀತಾ ಇದ್ದಾರೆ, ಮೆಣಸಿನಕಾಯಿ ಬೆಳೀತಾ ಇದ್ದಾರೆ, ಹೆಚ್ಚಾಗಿ ಕೀಟನಾಶಕ ಸಿಂಪರಣೆ ಮಾಡ್ತಾ ಇದ್ದಾರೆ. ಇಂಥ ಪ್ರದೇಶದಲ್ಲಿ ಜೇನು ಹುಳುಗಳನ್ನು ನೋಡೋದೇ ಕಷ್ಟ ಆಗಿಬಿಟ್ಟಿದೆ. ಇಂಥ ಒಂದು ಸನ್ನಿವೇಶದಲ್ಲಿ ಜೇನು ಕೃಷಿ ಹೇಗಿದೆ ತಮ್ಮದು? ಸರ್, ಈ ಸಂದರ್ಭದಲ್ಲಿ ಜೇನು ಕೃಷಿ ಸ್ವಲ್ಪ ಮಾಡೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ಇತ್ತೀಚೆಗೆ ಅವೇರ್ನೆಸ್ ತುಂಬ ಬರ್ತಾ ಇದೆ ಸಾವಯವ ಕೃಷಿ ಮಾಡಬೇಕಂತೇಳಿ. ಹಲವಾರು ಸಾಫ್ಟ್ವೇರ್ ಇಂಜಿನಿಯರ್ಗಳು ಬೆಂಗಳೂರಿಂದ ಬಂದು ಅವರು ಸಾವಯವ ಕೃಷಿಗೆ ಬಹಳ ಸಪೋರ್ಟ್ ಕೊಟ್ಟು ಬಹಳ ಕಡೆ ಸಾವಯವ ಕೃಷಿ ಮಾಡ್ತಾಯಿದ್ರು. ಅಂಥವ್ರಿಗೆ ಜೇನು ಕೃಷಿ ಬಹಳ ಸೂಕ್ತ, ಅಂಥವ್ರಿಗೆ ತುಂಬ ಮಾಡ್ತಾಯಿದ್ರೆ, ಬಹಳ ಡಿಮ್ಯಾಂಡ್ ಇದೆ ಸರ್ ಜೇನು ಕೃಷಿಗೆ. ನಿಮ್ಮದು ಜೇನು ಕೃಷಿ ಪ್ರಾರಂಭದಲ್ಲಿ ಹೇಗೆ ಪ್ರಾರಂಭ ಮಾಡಿದ್ರಿ, ಈಗ ಯಾವ ಹಂತಕ್ಕೆ ಬಂದಿದೆ ಸ್ವಲ್ಪ ಹೇಳಿ ಸರ್? ಜೇನು ಕೃಷಿ ಸ್ಟಾರ್ಟಿಂಗ್ ನಾನು 5 ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡಿದೆ. 5 ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡಿದ್ರಿ? 5 ಪೆಟ್ಟಿಗೆಯಿಂದ ತೋಟಗಾರಿಕೆ ಇಲಾಖೆಯವರು ಸಬ್ಸಿಡಿ ಮುಖಾಂತರ ನನಗೆ ಕೊಟ್ಟರು ಸರ್. ಅದು ಸ್ಟಾರ್ಟ್ ಮಾಡಿದೆ ಸರ್, ವಿತೌಟ್ ಟ್ರೈನಿಂಗ್ ನಾನು ಸ್ಟಾರ್ಟ್ ಮಾಡಿದೆ. ಅದು ವಿತಿನ್ 1 ವೀಕ್ನಲ್ಲಿ ಒಂದು ಪೆಟ್ಟಿಗೆನಲ್ಲಿ ಒಂದು ಜೇನು ಹುಳ ಇಲ್ದಂಗ ಹಾರೋಗ್ಬಿಡ್ತು. ಹಾರೋಗ್ಬಿಡ್ತು. ನನಗೆ ತುಂಬಾ ಬೇಜಾರಾಗಿ ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ಸು, ನಮ್ಮ ಮದರು, ನಮ್ಮ ಫ್ರೆಂಡ್ಸ್ ಎಲ್ಲ ನನಗೆ ಬೈದ್ರು, ನೀವು ಎಂತ ಕೆಲಸ ಮಾಡ್ತೇವೆ, ಒಂದು ಫ್ಯಾಕ್ಟ್ರಿ ಓನರ್ ಆಗಿದ್ಕೊಂಡು BSc ಓದಿ ನೀನು ಜೇನು ಕೃಷಿಗೆ ಬಂದಿರು, ಯಾರು ಹೇಳಿದ್ರಿ ಇದು ಅಂತೇಳಿ ನನಗೆ ತುಂಬಾ ಇನ್ಸಲ್ಟ್ ಆಗಿ ಮಾತಾಡಿದ್ರು. ಆದ್ರೆ ಕೂಡ ನಾನು ಅದು ಬಿಡಲಾರಂಗ ಯೂನಿವರ್ಸಿಟಿಗೆ ಹೋಗಿ ವಿಜ್ಞಾನಿಗಳ ಕೀಟೋಪಶಾಸ್ತ್ರಗಳ ಭೇಟಿಯಾಗಿ ರಾಯಚೂರು ಮತ್ತೆ ಧಾರವಾಡ ಬಾಗಲಕೋಟೆ ಯೂನಿವರ್ಸಿಟಿ ಅವ್ರ ಹತ್ರ ಭೇಟಿಯಾಗಿ ಈ ಜೇನುಗಳು ಹೋಗೋ ಕಾರಣ ಏನು, ನನ್ನಿಂದ ಏನು ತೊಂದರೆ ಆಗಿದೆ ಅಂತ ಹೇಳಿದ್ರೆ, ಅವರು ನೀನು ತರಬೇತಿ ಇಲ್ದಂಗೆ ಸ್ಟಾರ್ಟ್ ಮಾಡಿ, ತರಬೇತಿ ತಗೊಂಡು ನೀನು ಸ್ಟಾರ್ಟ್ ಮಾಡಬೇಕು, ಪ್ರತಿಯೊಂದಕ್ಕೆ ವಿಷಯಕ್ಕೆ ನೀನು ನಾಲೆಡ್ಜ್ ತಗೊಂಡೆ ಚಾಲು ಮಾಡಬೇಕು, ನೀನು ಯಾರು ನಿಮಗೆ ಮಾಹಿತಿ ಕೊಟ್ಟಿಲ್ಲ, ನೀನು ತರಬೇತಿ ತಗೊಂಡು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದೆ ಸರ್. ಆಗ ಕಡ್ಡಿರಾಮ್ಪುರ ಬಸವ ಸ್ವಾಮಿ ಅಂತಿದ್ದಾರೆ, ಅವ್ರನ್ನ ಕರ್ಕೊಂಡು ಬಂದು ಎಲ್ಲ ತೋರಿಸಿ ಅವ್ರ ಕಡೆಯಿಂದ ನಾನು ತುಂಬ ಕಲ್ತಿದ್ದೀನಿ ಸರ್ ಪ್ರಾಕ್ಟಿಕಲ್ ಆಗಿ. ಅದ್ರ ಜೊತೆಗೆ ಥಿಯರಿ ನಾನು ಕಲಿಬೇಕಂತೇಳಿ ತುಂಬ ಆಸಕ್ತಿ ಇತ್ತು. ಬೆಂಗಳೂರು GKVK ಹೋಗಿ ಅಲ್ಲಿ ಒಂದು 3 ದಿವಸ ತರಬೇತಿ ತಗೊಂಡು ಇನ್ನೂ ನಾನು ರಿಸರ್ಚ್ ಮಾಡಿ ಸುಮಾರು ಈಗ ಒಂದು ಬಂದು ತುಡುವೆ ಜೇನು ಅಂತೇಳಿ, ತುಡುವೆ ಜೇನು ಅಂತೇಳಿ ನಮ್ಮ ಇಂಡಿಯನ್ ತಳಿ ಸರ್. ಅದು ಇನ್ನೊಂದು ಮುಜೆಂಟಿ ಅಂತೇಳಿ ಚಿಕ್ಕದು ಸರ್, ಅದು ಸ್ಟಿಂಗ್ಲೆಸ್ ಬೀಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಸರ್. ಇನ್ನೊಂದು ಯುರೋಪ್ ಕಂಟ್ರಿಲಿಂದ ಇಂಪೋರ್ಟ್ ಆಗಿದೆ ಸರ್, ನಾರ್ತ್ ಇಂಡಿಯಾ ಜಾಸ್ತಿ ಸರ್, ಮೆಲ್ಲಿಫೆರಾ ಎಪಿಕ್ಸೆರಾ ಮೆಲ್ಲಿಫೆರಾ ಅಂತ ಹೇಳ್ತಾರೆ ಸರ್. ಆ ತಳಿಯನ್ನ ನಾನು ಈ ಕಡೆ ಆಂಧ್ರ ಜಾಸ್ತಿ ಸರ್ ಮಾಡೋದು, ನಮ್ ಕರ್ನಾಟಕ ಕಮ್ಮಿ, ಇಲ್ಲಿ ಸಕ್ಸಸ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ಸ್ಥಳಾಂತರ ಮಾಡ್ಬೇಕು ಸರ್ ಆ ಬೆಡಕಿನ. ಸೊ ಜಾಸ್ತಿ ಸ್ಥಳಾಂತರ ಮಾಡೋದ್ರಿಂದ ಜೇನುಗಳ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಜೇನುತುಪ್ಪ ಕಲೆಕ್ಷನ್ ಆಗುತ್ತೆ, ಪರಾಗಸ್ಪರ್ಶ ಚೆನ್ನಾಗಿ ಆಗುತ್ತೆ ಸರ್ ಅದ್ರ. ಸೊ ಈ 3 ತಳಿನ ನಾನು ಸಾಕಾಣಿಕೆ ಮಾಡ್ತಾ ಇದ್ದೀನಿ ಸರ್. ಸದ್ಯ ಎಷ್ಟು ಜೇನು ಒಂದು ಪೆಟ್ಟಿಗೆಗಳು ತಮ್ಮಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಸರ್? ನನ್ನ ಹತ್ರ ಈಗ ಮುಜೆಂಟ್ ಜೇನು ಹುಳ ಬಂದು 350 ಇದೆ ಸರ್, ತುಡುವೆ ಜೇನು ಬಂದು 280 ಇದೆ, ಮೆಲ್ಲಿಫೆರಾ 20 ಇದೆ ಸರ್, 20 ಇದೆ. ಇಷ್ಟೆಲ್ಲ ಜೇನು ಪೆಟ್ಟಿಗೆಯನ್ನ ಅಳವಡಿಕೆ ಮಾಡೋದು ಬಹಳ ಮುಖ್ಯ. ಜಾಗಗಳು ಬೇಕು, ಅವಕ್ಕೆಲ್ಲ ಒಳ್ಳೆ ಜಾಗ ಬೇಕು, ಸೇಫ್ಟಿ ಆಗಿರಬೇಕು, ಆಮೇಲೆ ಕಾಡು ಪ್ರಾಣಿಗಳಿಂದ ರಕ್ಷಣೆ ಆಗುವಂತ ಜಾಗ ಇರಬೇಕು. ಇವನ್ನೆಲ್ಲ ಹೇಗೆ ನಿಮ್ಮ ತೋಟದಲ್ಲೇ ಮಾಡ್ತಾ ಇದ್ದೀರೋ, ಎಲ್ಲೆಲ್ಲಿ ಇವನ್ನ ಅಳವಡಿಕೆ ಮಾಡ್ಕೊಂಡು? ಇದೆಲ್ಲ ಒಟ್ಟಿಗೆ ನಮ್ಮ ತೋಟದಲ್ಲಿ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಆಗೋದಿಲ್ಲ. ನಾನು ಒಂದೊಂದು ತೋಟದಲ್ಲಿ 20-50 ಪೆಟ್ಟಿಗೆವರೆಗೂ ನಾನು ಇನ್ಸ್ಟಾಲ್ ಮಾಡ್ತೀನಿ ಸರ್. ಅಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ನೋಡ್ತೀನಿ ಸರ್. ಅಲ್ಲಿ ಸಾವಯವ ಕೃಷಿ ಮಾಡೋರಿಗೆ, ಅಲ್ಲಿ ರೈತರಿಗೆ ಅದನ್ನ ಅವೇರ್ನೆಸ್ ಕೊಡ್ತೀನಿ ಸರ್. ಫಸ್ಟ್ ಆಫ್ ಆಲ್ ಜೇನುಹುಳ ಅಂದ್ರೆ ಏನು, ಅದು ಏನ್ ಕೆಲಸ ಮಾಡುತ್ತೆ, ನಿಮ್ಗೆ ಏನು ಅದರಿಂದ ಉಪಯೋಗ ಆಗುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ. ಅದು ಶತ್ರುಗಳು ಯಾವ್ದು ಇದರ ಕೋತಿ ಕರಡಿ ಇನ್ನ ಇವೆಲ್ಲ ಅದಕ್ಕೆ ಶತ್ರು ಬಾಧೆ ಇರುತ್ತೆ, ಅದನ್ನ ಯಾವ್ತರ ತಡೆ ಹಾಕಬೇಕು, ಸೇಫ್ಟಿ ಪ್ರಿಕಾಷನ್ಸ್ ಏನ್ ತಗೋಬೇಕಂತ ಹೇಳಿ ಅವ್ರಿಗೆ ಜನರಲ್ ನಾಲೆಡ್ಜ್ ಅವ್ರಿಗೆ ಶೇರ್ ಮಾಡಿ, ಬೇಸಿಕ್ ನಾಲೆಡ್ಜ್ ಶೇರ್ ಮಾಡಿ ಅಲ್ಲಿ ನಾನು ಇನ್ಸ್ಟಾಲ್ ಮಾಡಿ ಬರ್ತೀನಿ ಸರ್. ಬೇರೆ ರೈತರ ಹೊಲಗಳಲ್ಲೂ ಸಹ ತಾವ್ ಹಾಕ್ತೀವಿ? ಸಂಡೂರ್ ಇದೆ, ಗುಡೆಕೋಟ್ ಇದೆ, ತೆಕ್ಕಲ್ಕೋಟ್ ಇದೆ, ಇಲ್ಲಿ ನಮ್ಮ ಸಿರುಗುಪ್ಪನಲ್ಲಿ ಕೂಡ ನಾನು ಇನ್ಸ್ಟಾಲ್ ಮಾಡ್ತೀನಿ ಸರ್. ಈಗ ರೈತರ ಹೊಲಗಳಲ್ಲಿ ಹಾಕಿರ್ತೀರಿ, ಅವರು ಅದ್ರ ಬಗ್ಗೆ ಕೇರ್ ತಗೋಬೇಕಾಗತ್ತೆ ಪೆಟ್ಟಿಗೆಗಳ ಬಗ್ಗೆ. ಹೌದು ಸರ್. ಅವ್ರಿಗೆ ಯಾವ ರೀತಿ ಲಾಭ ಬರುತ್ತೆ ಅವರಿಗೆಲ್ಲ ಸರ್? ಅವ್ರ ತೋಟದಲ್ಲಿ ಇಡೋದ್ರಿಂದ ಪ್ರತಿಯೊಂದು ಬೆಳೆ, ಯಾವ್ದು ಬೆಳೆಯನ್ನೇ ಆಗ್ಲಿ, ಯಾವ್ದು ಹಣ್ಣು ತೋಟ ಆಗ್ಲಿ, 20-30% ಇಳುವರಿ ಜಾಸ್ತಿ ಆಗುತ್ತೆ. ಪರಾಗಸ್ಪರ್ಶ ಚೆನ್ನಾಗಿ ಆಗುತ್ತೆ, ಪರಾಗಸ್ಪರ್ಶ ಆಗಿ ಇಳುವರಿ ಜಾಸ್ತಿ ಆಗುತ್ತೆ ಸರ್. ಕಾಯಿ ಸೈಜು ದೊಡ್ಡದಾಗುತ್ತೆ, ಮತ್ತೆ ಅದು ಹಣ್ಣಾಗ್ಲಿ ಹೂ ಆಗ್ಲಿ ಅಂತವೆಲ್ಲ ಟೇಸ್ಟ್ ನೋಡಕ್ಕೆ ಚಂದ ಇರುತ್ತೆ ಸರ್ ಸೈಜ್ ಕೂಡ. ಹಾಗಾಗಿ 30% ಇಳುವರಿಗೆ ಅವ್ರು ಏನ್ ಪೆಸ್ಟಿಸೈಡ್ಸ್ ಏನ್ ಫರ್ಟಿಲೈಸರ್ ಹಾಕ್ದಂಗೆ ಅವ್ರಿಗೆ ಸಾವಯವ ಕೃಷಿನಲ್ಲಿ ಒಳ್ಳೆ ಸೈಜ್ ಬರುತ್ತೆ. ಅಂದ್ರೆ ನೀವು ಸಾವಯವ ಕೃಷಿ ಮಾಡ್ತಕ್ಕಂತ ರೈತರ ಹೊಲಗಳನ್ನ ಹುಡುಕಿ ಅಲ್ಲೇ ನೀವು ಜಾಸ್ತಿ ಪೆಟ್ಟಿಗೆಗಳನ್ನ ಇಡಬೇಕು? ಹೌದು ಸರ್, ಅಂತ ಜಾಗದಲ್ಲೇ ನಾವು ಪೆಟ್ಟಿಗೆಗಳನ್ನ ಮಡಗ್ತೀವಿ ಸರ್ ನಾವು. ಈಗ ಸುಮಾರು ತಾವ್ ಹೇಳಿದ್ರಿ ಇಷ್ಟು ಜೇನು ಪೆಟ್ಟಿಗೆಗಳಿದಾವೆ, ಎಷ್ಟು ಜೇನುತುಪ್ಪ ಉತ್ಪಾದನೆ ಆಗುತ್ತೆ ನಿಮ್ ಪ್ರತಿ ತಿಂಗಳು ಅಥವಾ ಎಷ್ಟಾಗತ್ತೆ? ಸರ್ ಪ್ರತಿ ತಿಂಗಳು ಬರೋದಿಲ್ಲ ಸರ್, ಇದು ಬರೋದಿಲ್ಲ. ಈ ಆಕ್ಚುಲಿ ನಮ್ಮ ಹಿರಿಯರು ಹೇಳಿದ ಮಾತು ಪ್ರಕಾರ ಉಗಾದಿ ನಂತರ ಅಂದ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮ್ಯಾಕ್ಸಿಮಮ್ ಜೂನ್ ವರೆಗೆ ಬರುತ್ತೆ ಸರ್. ಒಂದು ವರ್ಷಕ್ಕೆ 4 ತಿಂಗಳು ಮಾತ್ರ ಜೇನುತುಪ್ಪ ಬರುತ್ತೆ. ಇನ್ನು ಬಾಕಿ ಸೀಸನ್ ಏನಾಗುತ್ತೆ ಅದನ್ನ ಸಂತತಿನ ಡೆವಲಪ್ ಮಾಡ್ಕೊಂತೀವಿ. ಹಾಗಾಗಿ ನಾವು ಯಾವ ಸೀಸನ್ ಅಲ್ಲಿ ಜೇನು ಸಾಕಾಣಿಕೆ ಮಾಡಬೇಕು ಅನ್ನೋದು ನಾಲೆಡ್ಜ್ ಶೇರ್ ಮಾಡ್ಕೋಬೇಕಾಗುತ್ತೆ. ಯಾವ ಸೀಸನ್ ಅಲ್ಲಿ ಅದನ್ನ ಸಂತತಿನ ಡೆವಲಪ್ ಮಾಡಬೇಕು, ಯಾವ ಸೀಸನ್ ಅಲ್ಲಿ ಜೇನುತುಪ್ಪ ನಾವು ಸಂಗ್ರಹಣ ಮಾಡಬೇಕು ಅನ್ನೋದು ಸಿಸ್ಟಮ್ ಇದೆ. ತರಬೇತಿಯಲ್ಲಿ ಅವೆಲ್ಲ ನಾವು ತರಬೇತಿ ತಗೊಂಡು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯುಗಾದಿಂದ ಪ್ರಾರಂಭ ಆಗುತ್ತೆ ಜೇನುತುಪ್ಪ ಕಲೆಕ್ಷನ್? ಹೌದೌದು ಸರ್, ಯುಗಾದಿಲಿಂದ ನಿಮಗೆಲ್ಲ ದೊಡ್ಡ ದೊಡ್ಡ ಮರಲಿಂದ ಚಿಕ್ಕ ಚಿಕ್ಕ ವೀಡ್ಸ್ ಲಿಂದ ಕೂಡ ಹೂವು ಬರುತ್ತೆ. ಸೊ ಅದರಿಂದ ಆ ಸೀಸನ್ ನಾವು ಜೇನು ಸಂಗ್ರಹಣ ಮಾಡೋದ್ರಿಂದ ಅದರಲ್ಲಿ ಮೆಡಿಸಿನ್ ವ್ಯಾಲ್ಯೂ ತುಂಬಾ ಇರುತ್ತೆ ಸರ್ ಆ ಜೇನುತುಪ್ಪನಲ್ಲಿ. ಪ್ರತಿ ಯುಗಾದಿ ನಂತರ ಎಷ್ಟೆಷ್ಟಾಗತ್ತೆ ನಿಮ್ದು ಪ್ರತಿ ವರ್ಷನು? ಸರ್ ಒಂದು ಪೆಟ್ಟಿಗೆನಲ್ಲಿ ಮಿನಿಮಮ್ ಅಂದ್ರೆ 4-6 ಕೆಜಿ ತುಡುವೆ ಜೇನುತುಪ್ಪನಲ್ಲಿ ಬರುತ್ತೆ ಸರ್. ಒಂದು ಪೆಟ್ಟಿಗೆ ತುಡುವೆ ಜೇನುತುಪ್ಪ. ಅಂದ್ರೆ ಇನ್ನೊಂದು ಮೆಲ್ಲಿಫೆರಾ ಇದೆ ಸರ್ ಯುರೋಪ್ ಕಂಟ್ರಿದೆ, ಅದರಲ್ಲಿ 10-12 ಕೆಜಿ ಜೇನುತುಪ್ಪ ನಾವು ತಕ್ಕೋಬಹುದು. ವರ್ಷದಲ್ಲಿ ಒಂದ್ ಸರನ ಅಥವಾ 2 ಸಲ ಆಗತ್ತ ಸರ್? ಇದು ತುಡುವೆ ಜೇನು ವರ್ಷಕ್ಕೆ 4 ತಿಂಗಳು ತೆಗಿಬಹುದು, ಅದೇ ಮೆಲ್ಲಿಫೆರಾ ಆದ್ರೆ ಇಡೀ ವರ್ಷ ಎಲ್ಲ ತೆಗಿಬಹುದು. ಅದರಲ್ಲಿ ಇಡೀ ವರ್ಷ ಎಲ್ಲ ತಕ್ಕೋಬಹುದು. ಬಟ್ ಅದೇ ಗ್ಯಾಪ್ ಎಷ್ಟೆಷ್ಟು ದಿವಸ ಬಿಟ್ಟು ಗ್ಯಾಪ್ ಬಿಟ್ಟು ಸರ್? ಅದು ಗ್ಯಾಪ್ ಅಂತ ಏನಿಲ್ಲ, ಮೆಲ್ಲಿಫೆರಾದಲ್ಲಿ ಅದು ಸ್ಥಳಾಂತರ ಮಾಡ್ತಾ ಇರ್ಬೇಕು ಸರ್ ಆ ತಳಿನ. ಒಂದೇ ಕಡೆ ಇರೋದ್ರಿಂದ ಅದು ಆಹಾರ ಅಭಾವ ಆಗುತ್ತೆ ಸರ್. ಅದಕ್ಕೆ ನಮ್ಮ ಜೆರ್ಸಿ ಹಾಕಲೆ ದೇಶಿ ಹಾಕಲೆ ಹಿಂಗ ಜೆರ್ಸಿ ಹಾಕಲೆ ಆಹಾರ ಜಾಸ್ತಿ ಕೊಡ್ಬೇಕಾಗುತ್ತೆ. ಅದೇ ತರ ಇದನ್ನ ಸ್ಥಳಾಂತರ ಮಾಡ್ತಾ ಇರ್ಬೇಕು ಸರ್. ನೀವು ಹೇಗಾಗ ಸ್ಥಳಾಂತರ ಮಾಡ್ತಾ ಇದ್ದಂಗೆಲ್ಲ ಅದಕ್ಕೆ ಬೇಕಾದ ಆಹಾರ ತುಂಬಾ ಸಿಗುತ್ತೆ, ಅದ ನಂತರ ಜೇನುತುಪ್ಪಗಳು ಒಳ್ಳೆ ಕಲೆಕ್ಷನ್ ಆಗುತ್ತೆ ಸರ್. ಈಗ ಮನೆಯಲ್ಲಿ ಸಹ ಜೇನು ಪೆಟ್ಟಿಗೆಗಳನ್ನ ಇಡಬಹುದು ಅಂತ ಹೇಳಿ ಕೇಳಿದೀವಿ. ಈಗ ಮನೆ ಇರ್ತವೆ, ಮನೆಗಳಲ್ಲೆಲ್ಲ ಹಿತ್ತಲೆ ಇರುತ್ತೆ, ಗಿಡ ಮರಗಳಿರ್ತವೆ, ನಾಳೆ ನೆರಳಿರುತ್ತೆ, ನೀರಿನ ಅನುಕೂಲತೆ ಇರುತ್ತಲ್ಲೆಲ್ಲ, ಅಂತವ್ರು ಜೇನು ಪೆಟ್ಟಿಗಳನ್ನ ಇಟ್ಕೋಬಹುದಾ? ಇಟ್ಕೋಬಹುದು ಸರ್. 2 ತಳಿ ಇಟ್ಕೋಬಹುದು ಸರ್. ಒಂದು ತುಡುವೆ ಜೇನು ಮಾಡಬಹುದು, ಇನ್ನೊಂದು ಮುಜೆಂಟಿ. ಇವು 2 ತಳಿನ ಸಾಕಬಹುದು ಸರ್. ಇಲ್ರಿ, ನಾವು ಜೇನು ಪೆಟ್ಟಿಗೆ ಇಟ್ಟಿದೀವಿ, ಎಲ್ಲ ಇಟ್ಟಿದೀವಿ, ಅದ್ರಲ್ಲಿ ಹುಳನ ಎಲ್ಲ ಹೋಗ್ಬಿಟ್ಟವ ಅಂತ ಹೇಳ್ತಾರೆ. ತರಬೇತಿ ಇಡದಂಗ ಅವ್ರು ಸ್ಟಾರ್ಟ್ ಮಾಡಿ ಇಡ್ತಾರೆ ಸರ್. ಅದೇ ತರ ತರಬೇತಿ ಇಲ್ದಂಗ ಸ್ಟಾರ್ಟ್ ಮಾಡಿದ್ರೆ ಇದೇ ತರ ಹೋಗೋದು ತುಂಬಾ ಕಂಪ್ಲೇಂಟ್ ನನಗೆ ರೈತರು ಹೇಳ್ತಾರೆ ಸರ್. ತರಬೇತಿ ತಗೊಂಡು 1 ಪೆಟ್ಟಿಗೆ ಆಗಲಿ 2 ಪೆಟ್ಟಿಗೆಲಿಂದ ಸ್ಟಾರ್ಟ್ ಮಾಡ್ಬೇಕು. ಒಮ್ಮೆ 10 ಪೆಟ್ಟಿಗೆ ಕಾರಣಗಳೇನು ಯಾಕೆ ಹುಳುಗಳು ಹೋಗ್ಬಿಡ್ತಾವೆ ಅದಕ್ಕೆ? ಅದಕ್ಕೆ ಕಾರಣ ಏನಂದ್ರೆ ಈ ಅದಕ್ಕೆ ಆಹಾರ ಕೊರತೆ ಇದ್ದಾಗ ಆಟೋಮೆಟಿಕ್ ಆಗಿ ಗೂಡು ಬಿಟ್ಟು ಬಾಕ್ಸ್ ಬಿಟ್ಟು ಹೋಗುತ್ತೆ ಸರ್ ಅದಕ್ಕೆ. ಸೊ ಈ ಸೀಸನ್ ಅಲ್ಲಿ ಯಾವ್ದಕ್ಕೆ ಆಹಾರ ಕೊರತೆ ಆಗುತ್ತೆ, ಅದಕ್ಕೆ ಆಹಾರ ಏನು ಬೇಕು, ಒಂದು ಮಕರಂದ ಪರಾಗ ಅವೆರಡು ಆಹಾರ ಬೇಕು ಸರ್. ಅವೆರಡು ಇಲ್ಲಂದ್ರೆ ಅವು ಬಿಟ್ಟು ಹೋಗುತ್ತೆ. ಸಪೋಸ್ ಅದರಲ್ಲಿ ಆಹಾರ ಕೊರತೆ ಇರುವಾಗ ಆರ್ಟಿಫಿಷಿಯಲ್ ಫೀಡಿಂಗ್ ಕೊಡಬೇಕಾಗುತ್ತೆ ಸರ್. ಸಕ್ಕರೆ ಪಾನ ಕೊಡಬೇಕು, ಗೋಧಿ ಇಟ್ಟು, ಸೋಯಾಬೀನ್ ಇಟ್ಟು ಅಂತವು ಪರಾಗ ತರ ನಾವು ಮಾಡಿ ಅದಕ್ಕೆ ಒಳಗಡೆ ಬಾಕ್ಸ್ ಒಳಗಡೆ ಮಡಗಬೇಕು ಸರ್. ಅದು ತಿಂದು ಜೀವನ ಮಾಡುತ್ತೆ. ಈ ಸಮ್ಮರ್ ಅಲ್ಲಿ ಬಂದ್ಕೊಳ್ಳೆ ಆಟೋಮೆಟಿಕ್ ಆಗಿ ಸ್ವಲ್ಪ ಹೂವು ಕಮ್ಮಿ ಆಗುತ್ತೆ, ಮಳೆಗಾಲದಲ್ಲಿ ಸ್ವಲ್ಪ ಆಹಾರ ಅಭಾವ ಆಗುತ್ತೆ ಸರ್. ಆ ಸೀಸನ್ ಅಲ್ಲಿ ನೋಡಿಕೊಂಡು ನಾವು ಆರ್ಟಿಫಿಷಿಯಲ್ ಫೀಡಿಂಗ್ ಕೊಡಬೇಕಾಗುತ್ತೆ ಸರ್. ನೀರಿಂದು ಸ್ವಲ್ಪ ನೀರಿಂದು ಅನುಕೂಲತೆ ಬೇಕು, ನೀರು ಅನುಕೂಲ ಬೇಕಾಗುತ್ತೆ ಸರ್. ಅದಕ್ಕೆ ಹೂವು ಕೂಡ ಚೆನ್ನಾಗಿ ಇರಬೇಕಾಗುತ್ತೆ ಸುತ್ತಮುತ್ತ ಸರ್. ಈಗ ನೋಡಿ, ಯುಗಾದಿ ಸಂದರ್ಭದಲ್ಲಿ ಸಾಕಷ್ಟು ಬೇವಿನ ಮರಗಳು ಹೂ ಬಿಟ್ಟಿರ್ತವೆ, ಬೇರೆ ಅಲ್ಲಲ್ಲೆಲ್ಲ ಹೂ ಜಾಸ್ತಿ, ಈಗೆಲ್ಲ ಎಲೆ ಮರಗಳು ಉದುರಿ ಹೂ ಪ್ರಾರಂಭ ಆಗತ್ತೆ, ಹೊಸ ವರ್ಷ ಅಂದ್ಕೂಡಲೇ ಇದು ಹೂ ಬರ್ತಿರ್ತವೆ. ಇಂತಹ ಸಂದರ್ಭದಲ್ಲಿ ಜೇನು ತುಪ್ಪ ಕಲೆಕ್ಷನ್ ಚಾಲು ಆಗತ್ತಾ ಈಗ ಈ ಸೀಸನ್ ಅಲ್ಲಿ? ತುಪ್ಪ ಜಾಸ್ತಿ ಕಲೆಕ್ಷನ್ ಯುಗಾದಿ ಸಂದರ್ಭದಲ್ಲಿ. ಹೌದೌದು ಸರ್. ಈ ನೋಡ್ರಿ, ಒಬ್ಬ ಒಂದು ಜೇನು ಪೆಟ್ಟಿಗೆಯನ್ನ ಇಡಬೇಕಾದ್ರೆ ಒಂದು ಪೆಟ್ಟಿಗೆ ಅಂದಾಜು ಎಷ್ಟು ಕಾಸ್ಟ್ ಆಗತ್ತೆ ಸರ್? ಒಂದು ಪೆಟ್ಟಿಗೆ ತೋಟಗಾರಿಕೆ ಇಲಾಖೆಯಿಂದ 4.5 ಸಾವಿರ ರೂಪಾಯಿ ಆಗುತ್ತೆ ಸರ್. ಅದು ಸಬ್ಸಿಡಿ ಮುಖಾಂತರ ರೈತರಿಗೆ 10 ಪೆಟ್ಟಿಗೆ ಸ್ಯಾಂಕ್ಷನ್ ಆಗುತ್ತೆ ಸರ್. ಪಾಣಿ ಇತ್ತು ಅಂದ್ರೆ, ಪಾಣಿ ಇಲ್ಲ ಅಂದ್ರೆ ಕೂಡ ಮಾಮೂಲು ಮನೆ ಮುಂದೆ ಕೂಡ ನಾವು ಸಾಕಾಣಿಕೆ ಮಾಡಬಹುದು. 4 ಅಥವಾ 5 ಪೆಟ್ಟಿಗೆ ಕೊಡ್ತದೆ ಸರ್. ಎಸ್ ಸಿ ಎಸ್ ಟಿಗೆ 90% ಸಬ್ಸಿಡಿ ಇದೆ, ಜನರಲ್ ಗೆ 75% ಸಬ್ಸಿಡಿ ಇದೆ ಸರ್. ಅಂದ್ರೆ ಒಂದು ಪೆಟ್ಟಿಗೆಗೆ ಎಸ್ ಸಿ ಎಸ್ ಟಿಗೆ 450 ರೂಪಾಯಿ ಆಗುತ್ತೆ, ಜನರಲ್ ಗೆ 1150 ರೂಪಾಯಿ ಆಗುತ್ತೆ ಸರ್. ಈಗ ತಾವು ಒಂದು ವರ್ಷಕ್ಕೆ ಅಂದಾಜು ಎಷ್ಟು ಕೆಜಿ ಜೇನುತುಪ್ಪ ಮಾರಾಟ ಮಾಡ್ತಾ ಇದ್ದೀರಿ ಸರ್? ಒಂದು ವರ್ಷಕ್ಕೆ 1.5 ಟನ್ 2 ಟನ್ ವರೆಗೆ ಮಾರಾಟ ಮಾಡ್ತೀವಿ. 1.5-2 ಟನ್ವರೆಗೆ ಜೇನುತುಪ್ಪ? ಹೌದೌದು ಸರ್. ಬರೀ ನನ್ನ ಪೆಟ್ಟಿಗೆ ಒಂದೇ ಅಲ್ಲ ಸರ್, ನಾವು ಇನ್ನ ಕಾಡಿಗೆ ಹೋಗ್ತೀವಿ, ಕಾಡಿನಲ್ಲಿ ಕೂಡ ನಮ್ಗೆ ತುಂಬಾ ಸಿಗುತ್ತೆ, ಅಲ್ಲೂ ಜೇನು ತಕೊಂಡ್ಬರ್ತೀವಿ. ಜೇನು ತಕೊಂಡ್ಬರ್ತೀವಿ ಸರ್. ಹಲವಾರು ಇದು ಮುಜಂಟಿ ಜೇನು ಪೆಟ್ಟಿಗೆ ಇದೆ ಸರ್, ಅದು ಕಾಡು ಪಕ್ಕದಲ್ಲಿ ನಾವು ಮಡಗಬೇಕಾಗುತ್ತೆ. ಆ ಕಾಡು ಪಕ್ಕದಲ್ಲಿ ಮಡುವ ಕಾಲಕ್ಕೆ ಪಕ್ಕದಲ್ಲಿರೋ ಜೇನುಗಳೆಲ್ಲ ಬರ್ತವೆ ಸರ್, ಕಾಡಿನಲ್ಲಿ ಇರೋವೆಲ್ಲ ಅಲ್ಲಿ ಬಂದು ಇದಕ್ಕೆ ಅಟ್ರಾಕ್ಟ್ ಆಗಿ ಅಲ್ಲೇ ಸೆಟ್ಲ್ ಆಗುತ್ತೆ ಸರ್. ಸೊ ನಮ್ಮ ಪೆಟ್ಟಿಗೆಗೆ ಫೀಡಿಂಗ್ ಕೊಡೋ ಕಾಲಕ್ಕೆ ಸಕ್ಕರೆ ಪಾನಕ ಫೀಡಿಂಗ್ ಕೊಡ್ತೀವಿ, ಅವು ಕೂಡ ಬಂದು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಯಾವಾಗ ಬಂದು ಅದು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಅಲ್ಲೆಲ್ಲ ನಾವು ಮಡಿಕೆ ಮಣ್ಣಿನ ಮಡಿಕೆ ನಾವು ಇನ್ಸ್ಟಾಲ್ ಮಾಡ್ತೀವಿ ಸರ್. ಆ ಮಣ್ಣಿನ ಮಡಿಕೆ ಒಳಗಡೆ ಈ ಜೇನು ಮೇಣ ಎಲ್ಲ ಸೋರ್ತೀವಿ ಸರ್, ಅದು ಅಟ್ರಾಕ್ಟ್ ಆಗಿ ಅಲ್ಲೇ ಸೆಟ್ಲ್ ಆಗುತ್ತೆ ಸರ್. ಆ ಮಡಿಕೆನಲ್ಲಿ ಮಿನಿಮಮ್ ಅಂದ್ರೆ 4-5 ಕೆಜಿ ಜೇನುತುಪ್ಪ ಬರುತ್ತೆ, ಜೇನು ನೊಣ ಸಿಗುತ್ತೆ, ಅದು ಗೂಡು ಸಿಗುತ್ತೆ, ಅವೆಲ್ಲ ಮತ್ತೆ ನಾವು ಪೆಟ್ಟಿಗೆಗೆ ವರ್ಗಾವಣೆ ಮಾಡ್ತೀವಿ, ಜೇನುತುಪ್ಪಗಳನ್ನ ನಾವು ಕಲೆಕ್ಟ್ ಮಾಡ್ಕೊತೀವಿ ಸರ್. ಇನ್ನ ಜೇನುತುಪ್ಪ ನೋಡ್ರಿ, ಇಷ್ಟೆಲ್ಲ ಉತ್ಪಾದನೆ ಮಾಡ್ತಾ ಇದ್ರಿ, ಮಾರಾಟ ಹೇಗೆ ಮಾಡ್ಕೋತಾ ಇದ್ರಿ? ಜೇನುತುಪ್ಪ ಮಾರಾಟವನ್ನ ಹೇಗೆ, ಯಾವ ರೇಟ್ ನಲ್ಲಿ ಕೊಡ್ತಾ ಇದ್ದೀರಿ? ನೋಡ್ರಿ, ಸಾಮಾನ್ಯವಾಗಿ ಅದನ್ನ ಮತ್ತೆ ಪ್ರೊಸೆಸ್ ಮಾಡಬೇಕಾಗತ್ತೆ, ತುಪ್ಪವನ್ನು ಶುದ್ಧೀಕರಣ ಮಾಡ್ತೀರಾ ಅಥವಾ ಹೇಗೆ ಹಾಗೆ ಮಾರಾಟ ಮಾಡ್ತೀರಿ, ಹೇಗೆ ಮಾಡ್ತೀರಿ ಸರ್? ಜೇನುತುಪ್ಪ ಶುದ್ಧೀಕರಣ ಮಾಡೋದ್ರಿಂದ ಅದಕ್ಕೆ ಬೆಡಿಕೆ ಕಮ್ಮಿ ಆಗುತ್ತೆ ಸರ್, ವ್ಯಾಲ್ಯೂ ಕಮ್ಮಿ ಇರುತ್ತೆ. ನಾವು ಕೂಮ್ ಸಮೇತ ಎರೆ ಸಮೇತ ಜೇನುತುಪ್ಪ ನಾವು ಮಾರಾಟ ಮಾಡ್ತೀವಿ ಸರ್, ಅದಕ್ಕೆ ತುಂಬಾ ಬೇಡಿಕೆ ಇದೆ. ಜೇನುಗೂಡಿನ ಸಮೇತ ಕೊಟ್ಟು ಬಿಡ್ತೀವಿ ಸರ್. ಸೊ ಹಾಗಾಗಿ ಒರಿಜಿನಾಲಿಟಿ ಅನ್ನೋದು ನ್ಯಾಚುರಲ್ ಆಗಿ ಕಾಣುತ್ತೆ ಕಸ್ಟಮರ್ಸ್ ಗೆ. ನಮ್ಮ ಹತ್ರ ನಮ್ಮ ಮನೆಗೆ ಬಂದು ತುಂಬಾ ಕಸ್ಟಮರ್ಸ್ ಬರ್ತಾರ, ನಮಗೆ ಅದೇ ತರ ಕೊಡಿ ಅಂತ ಕೇಳ್ತಾರೆ ಸರ್. ಇದಕ್ಕೆ ಇಷ್ಟು ಕಾಸ್ಟ್ ಇರ್ತೀರಾ, ನಾವು ಆಲ್ರೆಡಿ ಫಿಲ್ಟರ್ ಮಾಡಿ ಪ್ರಾಸೆಸ್ ಮಾಡಿ ಕೊಡ್ತೀರಾ ಅದೇ ಜೇನುತುಪ್ಪ ಅಂತ ಹೇಳಿದ್ರೆ ಅದೇ ಬೇಕು ನಮಗೆ ಅಂತ ಹೇಳ್ತಾರೆ ಸರ್. ಏನ್ ರೀಸನ್ ಅಂತ ಕೇಳಿದ್ರೆ, ನಮ್ಮ ಮಕ್ಕಳಿಗೆ ಜೇನುತುಪ್ಪ ಎಲ್ಲಿಂದ ಬರುತ್ತದೆ, ರಿಲಯನ್ಸ್ ಸೂಪರ್ ಮಾರ್ಕೆಟ್ ಅಲ್ಲಿ ತಗೊಂಡ್ ಬರ್ತೀವಿ ಅಂತ ಹೇಳ್ತಾರೆ. ನಮ್ಮ ಮಕ್ಕಳಿಗೆ ಜೇನುತುಪ್ಪ ಎಲ್ಲಿಂದ ಬರುತ್ತೆ ಅಂತ ಇಷ್ಟವರೆಗೆ ಗೊತ್ತೇ ಇಲ್ಲ, ಜೇನುಗೂಡಿನಲ್ಲಿ ಬರುತ್ತಂತ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ಅದೊಂದು, ಅದ್ರ ಜೊತೆಗೆ ಗೂಡು ಸಮೇತ ತಿನ್ನೋದ್ರಿಂದ ಬಹಳ ಹೆಲ್ತ್ ಗೆ ಅವೇರ್ನೆಸ್ ಬರುತ್ತೆ ಸರ್. ಈ ಮಜಲ್ಸ್ ಮತ್ತೆ ಒಳಗಡೆ ಹಲ್ಲು ಒಳಗಡೆ ಕ್ಯಾವಿಟೀಸ್ ನಮ್ಮ ಬಬಲ್ ಗಮ್ ತಿಂತೀವಿ ನೋಡಿದ್ರೆ ಜೇನದ ಮೇನ ಸಹಿತವಾಗಿ ತಿನ್ಬೇಕು ಸರ್. ಮಜಲ್ಸ್ ಗೆ ಟೀತ್ ಗೆ ಒಳ್ಳೆ ಎಕ್ಸೈಸ್ ಆಗುತ್ತೆ ಸರ್, ಆ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ಸರ್. ಸರ್ ಅದಕ್ಕೆ ತುಂಬಾ ಬೇಡಿಕೆ ಇದೆ ಸರ್. ಅದನ್ನ ರೇಟ್ ಅದು ಹೇಗೆ ಮಾಡ್ತಿದ್ರು, ಒಂದೊಂದು ಗೂಡಿಗೆ ಹಂಗ ರೇಟ್ ಮಾಡ್ತೀರಾ ಅಥವಾ ಹೇಗೆ? ಸರ್ ಪ್ರಾಸೆಸ್ ಮಾಡಿದ ಜೇನುತುಪ್ಪ 500 ರೂಪಾಯಿ ಕೆಜಿ ಸರ್. 500 ರೂಪಾಯಿ ಇದು ಗೂಡು ಸಮೇತ ಕೊಟ್ಟರೆ 1500 ರೂಪಾಯಿ ಕೆಜಿ. 1500 ರೂಪಾಯಿ ಕೆಜಿ. ಸೊ ಗೂಡನೇ ತೂಕ ಮಾಡೋದಾ? ಗೂಡನೇ ತೂಕ ಮಾಡಿ ಹಾಗೆ ಕೊಡ್ತೀವಿ ಸರ್. ಒಂದೊಂದು ಗೂಡಿನೇ ತೂಕ ಮಾಡಿ ಹಾಗೆ ಕೊಡ್ತೀವಿ ಸರ್. ಇನ್ನೊಂದ್ಸರಿ ಪೆಟ್ಟಿಗೆ ಒಳಗಡೆ ಜರ್ಮನ್ ನಲ್ಲಿ ಅವ್ರ ಅದೇ ಸಿಸ್ಟಮ್ ನಲ್ಲಿ ಯೂಟ್ಯೂಬ್ ನಲ್ಲಿ ನೋಡಿ ಅದೇ ತರ ಬಾಕ್ಸ್ ಒಳಗಡೆ ಬಾಟಲ್ ಮಡಗ್ತೀವಿ ಸರ್. ನಾವು ಒಳಗಡೆ ಎರೆ ಅದೇ ತರ ಕಟ್ಬಿಡ್ತೀವಿ ಸರ್ ಅದು ಜೇನುಗಳೆಲ್ಲ. ಸೊ ಅದು ಡ್ಯಾಮೇಜ್ ಆಗೋದಿಲ್ಲ, ಎರೆ 5 ವರ್ಷ ಇಟ್ಟು ಕೂಡ ಹಾಗೆ ಹಂಗೆ ಇರ್ತೈತೆ, ಒಂದು ಚೂರು ಹನಿ ಹೊರಗೆ ಬರೋದಿಲ್ಲ. ಸೊ ಚಾಕ್ ತಗೊಂಡು ಕೇಕ್ ತರ ಕಟ್ ಮಾಡ್ಕೊಂಡು ಹಾಗೆ ತಿನ್ಬಹುದು. ನಾವು ಬೆಂಗಳೂರು ಕೂಡ, ಬೆಂಗಳೂರು ಹೈದರಾಬಾದ್ ಆ ಕಡೆಲ್ಲ ಬಾಕ್ಸ್ ಸಮೇತ ಬಾಟ್ಲ್ ಸಮೇತ ಹಾಗೆ ಕಳಿಸ್ತೀವಿ ಸರ್ ನಾವು. ಇನ್ನು ತಾವು ಅರವಿಂದ್ ಅವರೇ ಮತ್ತೊಂದು ವಿಚಾರ ಹೇಳಿದ್ರೆ, ಜೇನು ಸಾಕಾಣಿಕೆಯಿಂದ ಜೇನು ತುಪ್ಪಲ್ಲದೆ ಉಪ ಉತ್ಪನ್ನಗಳನ್ನ ಬೇರೆ ಬೇರೆ ಬೈ ಪ್ರಾಡಕ್ಟ್ ಗಳನ್ನ ಮಾಡ್ತಾ ಇದ್ದೀನಿ ಅಂತಂದಿರ್ತಾವು, ಏನೇನೋ ಉಪ ಉತ್ಪನ್ನಗಳನ್ನು ಮಾಡ್ತಾ ಇದ್ದೀರಿ ಸರ್? ಸಾವಯವ ಕೃಷಿ ಎಲ್ಲೆಲ್ಲಿ ನಾವು ರೈತರು ಮಾಡ್ತಾ ಇದ್ರೆ ಅಲ್ಲೆಲ್ಲ ಜೇನು ಪೆಟ್ಟಿಗೆ ನಾವು ಮಡಗಿದ್ವಿ ಸರ್. ಸಪೋಸ್ ಪಪ್ಪಾಯಿ ಅಂಜೂರು ನಮ್ಮ ಕಡೆ ತುಂಬಾ ಬೆಳೀತಾರೆ ಸರ್, ಇಲ್ಲಿ ಅವರು ಈ ಬಿಸಿಲಿಗೆ ಏನಾಗುತ್ತೆ, ಪಪ್ಪಾಯಿ ಗಿಡದಲ್ಲೇನೆ ಹಣ್ಣಾಗುತ್ತೆ, ಅವು ಮಾರ್ಕೆಟ್ ಬರೋದಿಲ್ಲ, ಅಂತವೆಲ್ಲ ವೇಸ್ಟ್ ಆಗಿ ತಗೊಂಡೋಗಿ ವೇಸ್ಟ್ ಆಗುತ್ತೆ ಅಂತೇಳಿ ಅವರು ತಿಪ್ಪಿಗೆ ಹಾಕ್ಬಿಡ್ತಾರೆ. ಆ ಹಣ್ಣಾಗಿರೋವೆಲ್ಲ ನಾವು ತಗೊಂಡ್ ಬಂದು ಪ್ರಾಸೆಸ್ ಮಾಡಿ ಅದನ್ನ ಜೆಲ್ ಮಾಡಿ ಅದರಲ್ಲಿ ಜೇನುತುಪ್ಪ ಮಿಕ್ಸ್ ಮಾಡ್ತೀವಿ ಸರ್. ಅದು ಪಪ್ಪಾಯಿ ಜಾಮ್ ಅಂತ ಅದ್ರ ಹೆಸರಿಟ್ಟು ನಾವು ಮಾರಾಟ ಮಾಡ್ತೀವಿ ಸರ್. ಆ ಪಪ್ಪಾಯಿ ಜಾಮ್ ತಿನ್ನೋದ್ ಏನಾಗುತ್ತೆ, ಈ ಡೆಂಗ್ಯೂ ಬಂದ್ಮೇಲೆ ಪ್ಲೇಟ್ಲೆಟ್ ಕಮ್ಮಿ ಆಗುತ್ತೆ ಸರ್. ಬ್ಲಡ್ ಡೈಲಿ 1 ಚಮಚ ಅಥವಾ ವೀಕ್ಲಿ ಟ್ವೈಸ್ 2 ಸ್ಪೂನ್ಸ್ ತಗೊಳ್ಳೋದ್ರಿಂದ ಪ್ಲೇಟ್ಲೆಟ್ ಬ್ಯಾಲೆನ್ಸ್ ಆಗುತ್ತೆ ಸರ್. ನಮ್ಮ ಕುರುಗೋಡಿನಲ್ಲಿ ಬಳ್ಳಾರ ಹತ್ರ ಅಂಜೂರು ಜಾಸ್ತಿ ಬೆಳೀತಾರೆ ಸರ್. ಈ ಟೆಂಪರೇಚರ್ ಗೆ ಹಣ್ಣು ಆಗ್ಬಿಡ್ತದೆ ಸರ್, ಅದು ಮಾರ್ಕೆಟ್ ಬರೋದಿಲ್ಲ, ಅವೆಲ್ಲ ನಮಗೆ ಕಮ್ಮಿ ರೇಟ್ ಅಲ್ಲಿ ಸಿಗುತ್ತೆ, 10 ರೂಪಾಯಿ 8 ರೂಪಾಯಿ ಆ ರೇಟ್ ಸಿಗುತ್ತೆ ಸರ್. ಅವೆಲ್ಲ ತಗೊಂಡ್ ಬಂದು ನಾವು ಪ್ರಾಸೆಸ್ ಮಾಡಿ ಜೇನುತುಪ್ಪ ಮಿಕ್ಸ್ ಮಾಡಿ ಅಂಜೂರು ಜಾಮ್ ಅಂತ ನಾವು ಅದನ್ನ ಮಾರಾಟ ಮಾಡ್ತೀವಿ ಸರ್. ಸಕ್ಕರೆ ಹಾಕೋ ಬದಲು ನಾವು ಜೇನುತುಪ್ಪ ಮಿಕ್ಸ್ ಮಾಡ್ತೀವಿ ಸರ್, ಅದರಿಂದ ಬ್ಲಡ್ ಇಂಪ್ರೂವ್ ಆಗುತ್ತೆ ಸರ್. ಸೊ ಹಾಗಾಗಿ ನಮ್ಗೆ ಸಾವಯವ ಕೃಷಿ ಯಾರು ಮಾಡ್ತಾರ ಅವ್ರ ಹತ್ರ ಏನು ಗಿಡದಲ್ಲೇ ಹಣ್ಣು ಆಗುತ್ತೆ ಮರದಲ್ಲಿ ಹಣ್ಣು ಆಗೋರು ಎಲ್ಲ ತಗೊಂಡು ಜೇನುತುಪ್ಪ ಮಿಕ್ಸ್ ಮಾಡಿ ಅದರಿಂದ ಬೈ ಪ್ರಾಡಕ್ಟ್ ಮಾಡ್ತೀವಿ ಸರ್. ಕಿಸಾನ್ ಜಾಮ್ ಅಂತ ಹೇಳ್ತಾರ, ಅದ್ರ ಎಲ್ಲ ಫ್ಲೇವರ್ ಇರ್ತೈತೆ, ಮೀನ ಯಾವ ಫ್ರೂಟ್ಸ್ ಇರೋದಿಲ್ಲ. ಸೊ ನಮ್ದು ಯಾವ್ದು ಬೇಕೋ ಆ ಫ್ರೂಟ್ ಸಪರೇಟ್ ಸಪರೇಟ್ ಆಗಿರ್ತೈತೆ, ಒಳ್ಳೆ ಟೇಸ್ಟ್ ಇರ್ತೈತೆ, ಒಳ್ಳೆ ಮೆಡಿಸಿನ್ ವ್ಯಾಲ್ಯೂ ಇರ್ತೈತೆ ಸರ್. ಮತ್ತು ಜೇನು ಮೇನ ಬರುತ್ತಲ್ಲ, ಮೇನದಿಂದ ಏನಾದ್ರು ಮಾಡ್ತಾರೆ? ಜೇನು ಮೇಣದಿಂದ ಜಂಡು ಬಾಮು, ವ್ಯಾಸ್ಲಿನ್, ಲಿಪ್ ಬಾಂಬು, ಶೂ ಪಾಲಿಶ್, ವುಡ್ ಪಾಲಿಶ್, ಸ್ವಲ್ಪ ಕ್ರೀಮ್ಸ್ ಎಲ್ಲ ನಾವು ಮಾಡಿದ್ವಿ ಸರ್. ಆಯುರ್ವೇದಿಕ್ ಡಾಕ್ಟರ್ಸ್ ಎಲ್ಲ ತಗೊಂಡಿದ್ದಾರೆ ಸರ್. ಆದ್ಮೇಲೆ ಈ ಡೆಂಟಲ್ ಡಾಕ್ಟರ್ಸ್, ಆರ್ಥರೈಟಿಸ್ಗೆ ಈ ಬೋನ್ಸ್ ಕ್ರಾಕ್ಸ್ ಎಲ್ಲ ಮೋಲ್ಡಿಂಗ್ಸ್ ಎಲ್ಲ ತಗೊಂತಾರೆ ಸರ್ ಈ ಜೇನು ಮೇಣದಿಂದ. ಹೇಗೆ ಈಗ ನೋಡಿ, ಜೇನುತುಪ್ಪ ಮತ್ತು ಜೇನು ಮೇಣದಿಂದ ಬರ್ತಕ್ಕಂತ ಉಪ ಉತ್ಪನ್ನಗಳ ಮಾರಾಟದ ಹೇಗೆ ಆಗ್ತಾ ಇದೆ, ಚೆನ್ನಾಗಿ ಬೇಡಿಕೆ ಇದೆಯಾ ಸರ್? ಇದು ಮಾರ್ಕೆಟ್ ಅಲ್ಲಿ ಸಿಗೋದೆಲ್ಲ ಪ್ಯಾರಾಫಿನ್ ವ್ಯಾಕ್ಸ್ ಎಲ್ಲ ಕೆಮಿಕಲ್, ಬಟ್ ಇದು ನಂದು ನ್ಯಾಚುರಲ್ ಯಾರು ಇದನ್ನ ಮಾಡ್ತಾ ಇಲ್ಲ ಮಾರ್ಕೆಟ್ ನಲ್ಲಿ ಕೂಡ, ಯಾರೋದಕ್ಕೆ ಅವೇರ್ನೆಸ್ ಇಲ್ಲ ಸರ್ ಫಸ್ಟ್ ಆಫ್ ಆಲ್. ಸೊ ಇದು ಸಾವಯವ ಕೃಷಿ ಮಾಡೋದ್ರಿಂದ ಆರ್ಗಾನಿಕ್ ಶಾಪ್ಸ್ ತುಂಬಾ ಇದೆ ಸರ್, ಅಲ್ಲಿ ತುಂಬಾ ಮಾರ್ಕೆಟಿಂಗ್ ಇದೆ, ಇದು ತುಂಬಾ ಬೇಡಿಕೆ ಇದೆ, ಚೆನ್ನಾಗಿ ಸೇಲ್ಸ್ ಆಗ್ತಾ ಇದೆ ಸರ್. ಈಗ ಸಾಮಾನ್ಯವಾಗಿ ಒಳ್ಳೆ ಜೇನು ತುಪ್ಪದ ಇಳುವರಿ ಬರ್ಬೇಕಂದ್ರೆ ಯಾವ ಒಂದು ತೋಟದಲ್ಲಿ ಜೇನು ಪೆಟ್ಟಿಗಳನ್ನ ಇಟ್ಟರೆ ತುಪ್ಪ ಚೆನ್ನಾಗಿ ಬರುತ್ತೆ ಇಳುವರಿ ಅಂತೀರಿ ಸರ್? ತುಪ್ಪ ಚೆನ್ನಾಗಿ ಬರ್ಬೇಕಂದ್ರೆ ಒಂದು ನುಗ್ಗೆ ತೋಟೆ, ಒಂದು ನುಗ್ಗೆ ತೋಟ, ನುಗ್ಗೆ ತೋಟೆ, ಆದ್ಮೇಲೆ ನಿಂಬೆ ತೋಟೆ, ಆಮೇಲೆ ಕಲ್ಲಂಗಡಿ, ಸೂರ್ಯಕಾಂತಿ, ಸೂರ್ಯಕಾಂತಿ ತುಂಬಾ ಬರುತ್ತೆ ಸರ್, ತೊಗರಿ, ಮಾವು, ಮಾವಿಗೆ ಬಹಳ ಚೆನ್ನಾಗಿರುತ್ತೆ ಸರ್, ಆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಆ ನಂತರ ನೇರಳೆ ಸರ್, ನೇರಳೆಗೆ 2000 ರೂಪಾಯಿ ಕೆಜಿ ಜೇನುತುಪ್ಪ ಸರ್ ಅದು. ನೇರಳೆ ಜೇನುತುಪ್ಪ ಹೌದು ಸರ್. ಅನಂತರ ಇದು ಅಡಿಕೆ, ಇದು ಅಡಿಕೆ ಸೇಮ್ ಅಡಿಕೆ ಸ್ಮೆಲ್ ಇರುತ್ತೆ ಸರ್, ಅದು ಭಾರಿ ಟೇಸ್ಟ್ ಇರ್ತೈತೆ, ಅದು ಕೂಡ ಒಳ್ಳೆ ಡಿಮ್ಯಾಂಡ್ ಇದೆ ಸರ್. ಈ ನೋಡಿ ನಿಮ್ಮ ಕೆಲವೊಂದ್ ಕಡೆ ಹೂವಿನ ಬೇಸಾಯ ಜಾಸ್ತಿ ಮಾಡ್ತಾರೆ, ಮಲ್ಲಿಗೆ ಬೆಳೀತಾರೆ, ಕನಕಾಂಬರ ಹೂ ಬೆಳೀತಿರ್ತಾರೆ, ಹೂವಿನ ತೋಟಗಳು ಬಹಳಷ್ಟು ಇದಾವೆ, ಮಲ್ಲಿಗೆ ಹೂವೆಲ್ಲ ಬೆಳೆಯಲ್ಲಿ ಅಲ್ಲಿ ಜೇನು ಪೆಟ್ಟಿಗೆ ಇಟ್ಟರೆ ಯಾವ ರೀತಿ ಜೇನುತುಪ್ಪ ಬರುತ್ತೆ ಸರ್? ಸುಗಂಧಿ ರಾಜ ಅಂತ ಇದೆ ಸರ್, ಆ ಸುಗಂಧಿ ರಾಜ್ಗೆ ಹೆಜ್ಜೆಗಳು ಬರ್ತವೆ ಸರ್. ಹೆಣ್ಮಕ್ಳು ಬೆಳಿಗ್ಗೆ ಅಥವಾ ಹೋಗಿ ಅದ ತೆಗಿಬೇಕಂದ್ರೆ ಕೂಡ ಬಹಳ ಕಷ್ಟ ಆಗುತ್ತೆ ಸರ್ ಅವ್ರಿಗೆ. ಹಾಗಾಗಿ ನಾವು ಸುಗಂಧಿ ರಾಜ ತೋಟದಲ್ಲಿ ಮಡಗೋದ್ರಿಂದ ನೀವು ಆಲ್ರೆಡಿ ನೀವು ಫ್ಲವರ್ ಶಾಪ್ ಹತ್ರ ಹೋದ್ರಿನ ಹೆಜ್ಜೆನೆಲ್ಲ ಬಂದು ಕೂಡ್ತಾ ಇರ್ತದೆ ಸರ್. ಸೊ ಆ ತೋಟ ಇರೋದ್ರಿಂದ ನಿಮಗೆ ಮಕರಂದ ತುಂಬಾ ಸಿಗುತ್ತೆ ಸರ್ ಜೇನುಳಕ್ಕೆ. ಸೊ ಆ ತೋಟದಲ್ಲಿ ಮಡಗಬಹುದು ಸರ್. ಅಂದ್ರೆ ಈಗ ಸಾಮಾನ್ಯವಾಗಿ ರೈತರು ಬೆಳೀತಕ್ಕಂತ ಸವತೆ ಬೆಳೀತಿರ್ತಾರೆ, ಕೆಲವೊಂದು ವೆಜಿಟೇಬಲ್ಸ್ ಬೆಳೀತಾರೆ, ಅಂತ ತೋಟದಲ್ಲಿ ಇಡಬಹುದಲ್ಲ ಇಳುವರಿ? ರಾಸಾಯನಿಕ ಮಣ್ಣ ಸಿಂಪರಣೆ ಮಾಡಬಾರ್ದಲ್ಲಿ? ಮಾಡಬಾರ್ದು ಸರ್. ರಸಾಯನ ಸಿಂಪರಣೆ ಮಾಡೋದ್ರಿಂದ ಇದಕ್ಕೆ ಎಫೆಕ್ಟ್ ಆಗಿ ಅಲ್ಲೇ ಸತ್ತೋಗ್ಬಿಡ್ತದೆ ಸರ್. ರಸಾಯನ ಸಿಂಪರಣೆ ಮಾಡ್ಬೇಕಂದ್ರೆ ಒಂದು ದಿವಸ ಮುಂಚೆನೆ ಪೆಟ್ಟಿಗೆ ಹೊರಗೆ ಹೋದಂಗ ಕ್ಲೋಸ್ ಮಾಡಿ ಒಳಗಡೆ ಸಕ್ಕರೆ ಪಾನಕ ಕೊಟ್ಬಿಟ್ಟಿಗಿನ 24 ಅವರ್ಸ್ ಹೊರಗೆ ಹೋದಂಗ ಅಲ್ಲೇ ಇರ್ತದೆ ಸರ್. ಈ ರಸಾಯನ ಸಿಂಪರಣೆ ಮಾಡಿದ ನಂತರ ಅದು ಪವರ್ ಕಮ್ಮಿ ಆಗಿದ ನಂತರ ಬಾಕ್ಸ್ ಓಪನ್ ಮಾಡೋದ್ರಿಂದ ಮತ್ತೆ ಪುನಃ ಬಂದು ಪರಾಗಸ್ಪರ್ಶ ಮಾಡಿ ಅದು ಬೇಕಾದ ಆಹಾರ ತಗೊಂಡು ಹೋಗುತ್ತೆ ಸರ್. ಈಗ ನೋಡ್ರಿ, ಇಷ್ಟೆಲ್ಲ ಉಪ ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡ್ತಾ ಇದ್ದೀರಿ, ಹೇಗೆ ತಾವು ನೂರಾರು ಪೆಟ್ಟಿಗೆಗಳನ್ನ ರೈತರ ಹೊಲಗಳಲ್ಲೆಲ್ಲ ಅಳವಡಿಸಿಕೊಂಡಿದ್ದೀರಿ, ಆದಾಯ ಹೇಗೆ ಬರ್ತಾ ಇದೆ ಒಂದು ವರ್ಷಕ್ಕೆ ತಮಗೆ ಆದಾಯ, ಜೇನು ಕೃಷಿಯಿಂದ ಎಷ್ಟು ಆದಾಯ ಪಡ್ಕೋತಾ ಇದ್ದೀರಿ ಅಂದಾಜಾಗಿ ಸರ್? ಅಂದಾಜು ಒಂದು ಪೆಟ್ಟಿಗೆ 4,000-5,000 ರೂಪಾಯಿ ಆಗುತ್ತೆ ಸರ್. ಒಂದು ಪೆಟ್ಟಿಗೆನಲ್ಲಿ ಒಂದು ವರ್ಷದಲ್ಲಿ ಬರೀ ಜೇನುಹುಳ ಮಾರಿದ್ರೆ ಮಿನಿಮಮ್ ಅಂದ್ರೆ 10,000 ರೂಪಾಯಿ ಒಂದು ಪೆಟ್ಟಿಗೆನಲ್ಲಿ ಬರೀ ಜೇನುಹುಳದಿಂದ ಒಂದು ಪೆಟ್ಟಿಗೆಯಿಂದ 10,000. ಹೌದು ಸರ್, ಜೇನುಹುಳ ಮಾರಾಟ ಮಾಡಿದ್ರೆ 10,000 ರೂಪಾಯಿ ಬರುತ್ತೆ. ಅದು ಬಾಡಿಗೆ ಕೊಟ್ರೆ ಒಂದು ಪೆಟ್ಟಿಗೆಗೆ ಒಂದು ತಿಂಗಳಿಗೆ 1,000 ರೂಪಾಯಿ. 1,000 ರೂಪಾಯಿ ಎಷ್ಟು ತಿಂಗಳು ನೀವು ಬಾಡಿಗೆ ಕೊಡೋದ್ರಿಂದ ಅಷ್ಟು 1,000 ನಿಮಗೆ ಬರುತ್ತೆ. ಬಾಡಿಗೆ ಕೊಡ್ತಾರೆ ನಿಮಗೆ? ನಾನು ಜಾಸ್ತಿ ಬಾಡಿಗೆ ಸರ್ ಮಾರಾಟ ಕಮ್ಮಿ ಮಾಡಿದೀನಿ. ನಾನು ಬಾಡಿಗೆ ಕೊಟ್ಬಿಡ್ತೀನಿ, ಬಾಡಿಗೆ ಜಾಸ್ತಿ ಕೊಡೋದು ಸರ್. ಮಾರಾಟ ಮಾಡೋದ್ರಿಂದ ನಮಗೆ ಲಾಸ್ ಆಗ್ತಾ ಇದೆ. ಇದಕ್ಕಾಗಿ ಅವರು ಕೀಟನಾಶಕ ಸಿಂಪರಣೆ ಮಾಡ್ತಾರ, ಅವ್ರು ಪ್ರಿಕಾಷನ್ಸ್ ತಗೋದಿಲ್ಲ. ನಾವು ಪೆಟ್ಟಿಗೆ ಮಾರಾಟ ಮಾಡೋಕಿನ್ನ ರೆಂಟ್ ಕೊಡೋದ್ರಿಂದ 5,000 ರೂಪಾಯಿ ಅವ್ರಿಗೆ ತಗೊಂತೀವಿ. ಉಳ್ಳ ಸಮೇತ ನಮಗೆ ರಿಟರ್ನ್ ಕೊಟ್ಟರೆಗಿನ ಅವ್ರಿಗೆ 5,000 ರೂಪಾಯಿ ಕೊಡೋದು, ಇಲ್ಲ ಅಂದ್ರೆ ಏನ ಟೋಟಲ್ ಅದು ಕಟ್ ಮಾಡ್ಕೊಂತೀವಿ ಸರ್. ಹುಳ ಬಾಕ್ಸ್ ನೀಟಾಗಿ ನಾವು ತಗೊಂಬಂದ್ರೆ 1,000 ರೂಪಾಯಿ ನಾವು ಕಟ್ ಮಾಡ್ಕೊಂಡು 4,000 ರೂಪಾಯಿ ಅವ್ರು ರಿಟರ್ನ್ ಕೊಡ್ತೀವಿ ಸರ್. ಅಲ್ಲಿ ಅವ್ರಿಗೆ ಪರಾಗಸ್ಪರ್ಶ ಆಗುತ್ತೆ, ಅಮೌಂಟ್ ನಮಗೆ ಫುಲ್ ಅಮೌಂಟ್ ಪೇ ಮಾಡೋದ್ರಿಂದ ಅವ್ರ ಏನಾಗುತ್ತೆ ಅದನ್ನ ಇಂಟ್ರೆಸ್ಟ್ ತಗೊಂತ ಸರ್ ಬಾಕ್ಸ್ ಬಗ್ಗೆ. ಸೊ ಹಾಗಾಗಿ ನಮಗೆ ಜೇನುಹುಳಕ್ಕೆ ಆಹಾರ ಸಿಗುತ್ತೆ, ಅಲ್ಲಿ ಪರಾಗಸ್ಪರ್ಶ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ಅವ್ರಿಗೆ ಬರೋದು ಲಾಭ ಅಂತಂದ್ರೆ 20-30% ಇಳುವರಿ ಜಾಸ್ತಿ ಆಗುತ್ತೆ. ಅದು ಕಾಣಿಸ್ತದ ಅವ್ರಿಗೆ ಇಳುವರಿ ಬಂದಿದೆ ನೋಡಿ ಸರ್. ಈಗ ಆಲ್ಮೇಡಿ ಕರ್ನೂಲ್ ಡಿಸ್ಟಿಕ್ಟ್, ಆದೋನಿ, ಕರ್ನೂಲು, ಮತ್ತೆ ಈ ಕಡೆಗೆ ಅನಂತಪುರ ಡಿಸ್ಟಿಕ್ಟು, ಈರುಳ್ಳಿ ಬೀಜಕ್ಕೆ ಹಾಕ್ತಾರೆ ಸರ್ ಅವ್ರಿಗೆ 1/2 ಎಕರೆ 4 ಎಕರೆ 20 ಗುಂಟೆ ಹಿಂಗೆ ಹಾಕ್ತಾರೆ ಸರ್. ಅವ್ರಿಗೆ ಹೂವು ಬರೋ ಟೈಮ್ನಲ್ಲಿ ಪರಾಗಸ್ಪರ್ಶ ಆಗಬೇಕು. ಪರಾಗಸ್ಪರ್ಶ ಆಗಿಲ್ಲಂದ್ರೆ ಹೂವು ಡ್ರೈ ಆಗುತ್ತೆ, ಬೀಜನೇ ಬರೋದಿಲ್ಲ. ಪ್ರತಿ ವರ್ಷ ತಗೊಂತಾರೆ ಸರ್, 20 ವರ್ಷ ಆಯ್ತು ತಗೊಳಕ್ಕೆ. ಹೌದು ಸರ್, ಡಿಪಾರ್ಟ್ಮೆಂಟೇ ಖರೀದಿ ಮಾಡುತ್ತೆ. ಅದು ಮಾವು ಕೂಡ ಅಷ್ಟೇ ಸರ್, ಗಾಳಿ ಜಾಸ್ತಿ ಬಂತಂತ ಹೋಗುತ್ತೆ, ಬೆಳೆಯುತ್ತೆ, ಬಿಸಿಲು ಜಾಸ್ತಿ ಆದ ನಂತರ ಕೂಡ ಹೋಗುತ್ತೆ ಸರ್. ಈ ಜೇನುಹುಳ, ಈ ಮುಜಿಂಟಿ ಜೇನುಹುಳ ಅಂತ ಬಹಳ ಚಿಕ್ಕ ಸರ್ ಇದು, ಇವು ಒಳ್ಳೆ ಪರಾಗಸ್ಪರ್ಶ ಮಾಡುತ್ತೆ ಸರ್. ಇದನ್ನ ರೈತರು ತುಂಬಾ ಅವ್ರಿಗೆ ಏನಾಗಿದೆ 15 ದಿವಸ 1 ತಿಂಗಳವರೆಗೆ ಸಾಕು ಸರ್. ಅನಂತರ ಅವ್ರು ಮತ್ತೆ ನಮಗೆ ರಿಟರ್ನ್ ತಗೊಂಡ್ಬಂದು ಕೊಡ್ತಾರೆ ಸರ್. ಒಂದ್ ವರ್ಷದಲ್ಲಿ ತಾವು ಸುಮಾರು ಒಂದು 5-6 ಲಕ್ಷ ರೂಪಾಯಿ ಇನ್ಕಮ್ ಜನರೇಟ್ ಮಾಡ್ತಾ ಇದ್ದೀರ ಜೇನು ಕೃಷಿ? ಬರುತ್ತೆ ಸರ್, ಇನ್ನು ಜಾಸ್ತಿನೇ ಬರುತ್ತೆ. ಹೇಗೆ ಇದು ನಿರ್ವಹಣೆ, ಅದು ಹೇಗೆ ಮಾಡೋದು ನೀವೆಲ್ಲ ಇಷ್ಟೆಲ್ಲ ಪೆಟ್ಟಿಗೆಗಳನ್ನ ಬಾಡಿಗೆ ಕೊಟ್ಟಿರ್ತೀರಿ, ಅದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅವೆಲ್ಲ ಯಾರು ನಿರ್ವಹಣೆ ಮಾಡ್ತಾರೆ? ಸರ್, ಇದರಲ್ಲಿ ಒಂದು 2 ತಲೆ ಕಂಪಲ್ಸರಿ ನಿರ್ವಹಣೆ ಬೇಕು, ನಮ್ಮ ಲೇಬರ್ಸ್ ಇದರ. ಇನ್ನೊಂದು ತಲೆ ಜೀರೋ ಮೇಂಟೆನೆನ್ಸ್, ಏನು ತರಬೇತಿ ಬೇಕಾಗಿಲ್ಲ, ಯಾವ ಶತ್ರುಬಾಧೆ ಇಲ್ಲ, ಯಾವ್ದು ಟೆನ್ಷನ್ ಇಲ್ಲ. ಇಲ್ಲಿಂದ ಒಂದು 20 ಪೆಟ್ಟಿಗೆ ಒಂದು ಬಸ್ ನಲ್ಲಿ ತಗೊಂಡೋಗ್ಬೋದು, ಮತ್ತೆ ಅಲ್ಲಿಂದ ಪುನಃ ತಗೊಂಡ್ ಬಂದು ನಮ್ಮ ಮಡಗಬಹುದು. ಅದು ಶತ್ರುಬಾಧೆನೇ ಇಲ್ಲ, ಜೀರೋ ಮೇಂಟೆನೆನ್ಸ್. ಈಗ ಮೆಣಸಿನ ತೋಟ ಬರ್ತಾವಲ್ಲ, ಮೆಣಸಿನ ತೋಟದಲ್ಲಿ ಇಡಬಹುದಾ ಮೆಣಸಿನಕಾಯಿ ಬೆಳೆಯುವಂತ? ಸರ್, ಪ್ರತಿಯೊಂದು ತೋಟದಲ್ಲಿ ಮಡಗಬಹುದು ಸರ್. ಇದು ಸಮಸ್ಯೆ ಏನಂದ್ರೆ ಕೀಟನಾಶಕ ಸ್ಪ್ರೇ ಮಾಡೋ ಪ್ರಿಕಾಷನ್ ತಗೋಬೇಕು ಸರ್. ಇತ್ತೀಚೆಗೆ ನಾನು ಒಂದು 2 ವರ್ಷದಿಂದ ತುಂಬಾ ಸ್ಟಾಪ್ ಮಾಡಿದ್ದೀನಿ ಸರ್. ಇತ್ತೀಚೆಗೆ ಏನಾಗಿದೆ, ಪೆಸ್ಟಿಸೈಡ್ ಸಿಂಪಡಣೆ ಮಾಡಬೇಕಂದ್ರೆ ಗನ್ ಪಂಪ್ನಿಂದ ಸ್ಪ್ರೇ ಮಾಡ್ತಾರೆ. ಇತ್ತೀಚೆಗೆ ಡ್ರೋನ್ ಬಂದಿದೆ ಸರ್, ಡ್ರೋನ್ ಲಿಂದ ಒಂದು ದಿವಸಕ್ಕೆ 40-50 ಎಕರೆ ಸ್ಪ್ರೇ ಮಾಡ್ತಾರೆ. ಆಗ ನೋಡ್ತಾ ಇದ್ದಂಗೆ ನಮ್ಮ ಪೆಟ್ಟಿಗೆಲಿಂದ ಹೊರ ಹೋಗಿದ್ದ ಜೀನ್ ಒಳಗೆ ಪುನಃ ನಮ್ಮ ಪೆಟ್ಟಿಗೆ ಬರ್ತಾ ಇಲ್ಲ. ಹಾಗಾಗಿ ಅದನ್ನ ಈ ಮೆಲ್ಲಿಫೆರಾ ತುಳುವೆ ಜೇನ ಸ್ವಲ್ಪ ಕಮ್ಮಿ ಮಾಡಿ ಅದನ್ನ ಮುಜಿಂಟ್ ಜೇನುಗಳ ಸಾಕಾಣಿಕೆ ಮಾಡ್ತೇನೆ ಸರ್. ಇದು 500 ಫೀಟ್ಗಿಂತ ಜಾಸ್ತಿ ಹೋಗೋದಿಲ್ಲ ಸರ್, ಒಂದು 500 ಮೀಟರ್ಗಿಂತ ಜಾಸ್ತಿ ಹೋಗೋದಿಲ್ಲ. ಹಾಗಾಗಿ ಅವ್ರ ಹೊಲದಲ್ಲೇ ಪರಾಗಸ್ಪರ್ಶ ಆಗುತ್ತೆ, ಪಕ್ಕ ಹೊಲದಲ್ಲಿ ಹೋಗೋದಿಲ್ಲ. ಇವು ಬೇರೆ ತಳಿ ಎಲ್ಲ ಮಿನಿಮಮ್ 7-3 ಕಿಲೋಮೀಟರ್ ವರೆಗೆ ಹೋಗುತ್ತೆ ಸರ್. ಹಾಗಾಗಿ ಅಲ್ಲಿ ಸಿಂಪಡಣೆ ಮಾಡೋದ್ರಿಂದ ಅಲ್ಲಿ ಆಹಾರ ತಗೊಂಡು ಅಲ್ಲೇ ಸುತ್ತೋಗುತ್ತೆ, ಇಲ್ಲ ಅಲ್ಲಿ ಆಹಾರ ತಗೊಂಡ್ಬಂದು ಮರಿಗೆಲ್ಲ ತಿನ್ನಿಸಿ ಮರಿಗಳನ್ನ ಸಾಯಿಸ್ಬಿಡ್ತೇವೆ ಸರ್. ಹೇಗೆ ಅರವಿಂದ್ ಅವರು ತಾವು ಇಷ್ಟೆಲ್ಲ ವರ್ಷದಿಂದ ಜೇನು ಕೃಷಿಯನ್ನ ಮಾಡ್ತಾ ಇದ್ದಾರೆ, ನಿಮ್ಮಲ್ಲಿ ಯಾರಾದರೂ ತರಬೇತಿ ರೈತರು ಪಡ್ಕೊಂಡು ಅವರು ಸಹ ಸ್ವಂತ ಜೇನು ಕೃಷಿಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರ? ಸರ್, ತುಂಬಾ ಜನಕ್ಕೆ ನಾನು ತರಬೇತಿ ಕೊಟ್ಟಿದ್ದೀನಿ ಸರ್. ಇದು ಅಷ್ಟು ಈಸಿ ಅಲ್ಲ, ಯಾಕಂದ್ರೆ ಎಲ್ಲ ಟೈಮ್ ಇದಕ್ಕೆ ಸ್ಪೆಂಡ್ ಮಾಡಬೇಕಾಗುತ್ತೆ. ನಾನು ಜೇನು ಕೃಷಿ ಜೊತೆಗೆ ವ್ಯವಸಾಯ ಮಾಡ್ತೀನಿ, ಕೃಷಿ ಮಾಡ್ತೀನಿ, ಅವ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಾತ್ರ ಇದರಲ್ಲಿ ಯಶಸ್ವಿ ಆಗಕ್ಕ ಸಾಧ್ಯತೆ ಇದೆ. ಅಂದ್ರೆ ನಿಮ್ದು ಅದಕ್ಕೆ ಫುಲ್ ಟೈಮ್ ಸ್ಪೇರ್ ಮಾಡ್ತೀರಿ? ಹೌದು ಸರ್. ಉದ್ಯೋಗ ಏನಿಲ್ಲ, ಬೇರೆ ಯಾವ್ದಿಲ್ಲ, ಬೆಳಿಗ್ಗೆಯಿಂದ ಸಂಜೆವರೆಗೆ ಅದೇ ಬಿಸ್ನೆಸ್ ಬಿಟ್ಟರೆ ಬೇರೆ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಈಗ ಜೇನುತುಪ್ಪ, ಜೇನು ಬೈ ಪ್ರಾಡಕ್ಟ್ ಗಳನ್ನ ಮಾರ್ಲಿಕ್ಕೆ ಅಥವಾ ಮಾರಾಟ ಮಾಡ್ಲಿಕ್ಕೆ ತಾವು ಏನಾದ್ರೂ ಒಂದು ಅಂಗಡಿ ಇಟ್ಕೊಂಡಿರಾ, ಅಥವಾ ಹಾಗೆ ಆನ್ಲೈನ್ ಕಳಿಸ್ತೀರಾ, ಅಥವಾ ಹೇಗೆ ಮಾಡ್ತೀರಾ? ವಾಟ್ಸ್ಆಪ್ ಗ್ರೂಪ್ ಗಳು ಮಾಡ್ಕೊಂಡಿರಾ? ಎಲ್ಲ ಹೋಲ್ಸೇಲ್ ನಲ್ಲೇ ನಮ್ಮ ಮನೆಗೆ ಬಂದು ತಗೊಂಡು ಹೋಗ್ಬಿಡ್ತಾರೆ ಸರ್, ಗ್ರಾಹಕರೆಲ್ಲ ಮನೆಗೆ ಬಂದು ಹೋಗ್ತಾರೆ. ಹೌದು ಸರ್, ವಂಶ ಪಾರಂಪರ ವೈದ್ಯರು ಇದ್ದಾರೆ, ಅವರೆಲ್ಲ ಹತ್ರ ಬಂದು ನನ್ನ ಹತ್ರ ಹೋಲ್ಸೇಲ್ ತಗೊಂಡು ಹೋಗ್ಬಿಡ್ತಾರೆ. ಹೋಗ್ಬಿಡ್ತಾರೆ ಆಯುರ್ವೇದ ಡಾಕ್ಟರ್ಸ್ ಅವರೆಲ್ಲ ಸರ್. ನಮ್ಮ ಬಳ್ಳಾರಿನಲ್ಲಿ ತಾರನಾಥ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ. ಕ್ರಾನಿಕ್ ಡಿಸೀಸ್ ಗೆ, ಶುಗರ್ ಕಾಯಿಲೆ, ಕಿಡ್ನಿ ಫೇಲ್ಯೂರ್, ಪ್ಯಾರಾಸ್ಟ್ರೋಕ್, ನನ್ನ ಜೇನುತುಪ್ಪದಿಂದ ಮೆಡಿಸಿನ್ ಆಗುತ್ತೆ ಸರ್. ಸೊ ಪ್ಯೂರ್ ಸಿಗೋದಿಲ್ಲ, ಹಾಗಾಗಿ ನಮ್ಮ ಹತ್ರ ತಗೊಂಡು ಅವರು ಮೆಡಿಸಿನ್ ಮಾಡಿ ಅವ್ರಿಗೆ ಪೇಷಂಟ್ ಕೊಡ್ತಾರೆ ಸರ್. ಏನ್ ಹೇಳ್ತೀರಿ ಅರವಿಂದ್ ಅವರು, ಇತ್ತೀಚೆಗೆ ಜೇನು ಹುಳುಗಳು ಬಹಳಷ್ಟು ಕಡಿಮೆ ಆಗ್ತಾ ಇದ್ದಾವೆ, ಕೀಟನಾಶಕ ಸಿಂಪರಣೆ ಜಾಸ್ತಿ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ ನಾವು ಓದಿದೆ ಎಲ್ಲಿ ಎಂದು ಜೇನು ಹುಳ ನಮ್ಮ ಪ್ರಕೃತಿಯಲ್ಲಿ ಜೇನು ಹುಳ ಮಾಯವಾಗತ್ತೋ ಅಂದೇ ನಮ್ಮ ಪ್ರಕೃತಿ ಸಹ ಮಾಯವಾಗತ್ತೆ, ಪ್ರಕೃತಿ ನಮ್ಮ ಭೂಮಿ ಇರೋದಿಲ್ಲ ಅಂತಕ್ಕಂತ ಮಾತು. ಜೇನು ಹುಳುಗಳ ರಕ್ಷಣೆಯನ್ನ ಮಾಡಬೇಕಾಗಿದೆ ನಾವೆಲ್ಲರೂ, ಹೇಗ್ ಮಾಡಬೇಕಾಗಿದೆ ಜೇನು ಹುಳುಗಳ ರಕ್ಷಣೆಯನ್ನ? ಯುರೋಪ್ ಕಂಟ್ರಿ ಆಲ್ಬರ್ಟ್ ಇನ್ಸ್ಟೆನ್ಸ್ ಅಂತೇಳಿ ಅವರು ನಮ್ಮ ಇಡೀ ಪ್ರಪಂಚಕ್ಕೆ ಹೇಳಿದ್ದಾರೆ ಸರ್, 4 ತಿಂಗಳ ಒಳಗಡೆ ಜೇನು ಸಂತತಿ ಇಲ್ಲ ಅಂದ್ರೆ ಮಾನವ ಪ್ರಾಣಿಗೆ ಯಾವ ಜೀವಿಗಾಗಿ ಆಹಾರ ಸಿಗೋದಿಲ್ಲ. ಅದು ನಾವು ತಿಳ್ಕೊಂಡು ನಾವು ಈ ಜೇನು ಸಂತತಿನ ಉಳಿಸ್ಬೇಕಂತೇಳಿ ನಾವು ಪ್ರಯತ್ನ ಪಡಬೇಕು ಸರ್. ಇಲ್ಲಿ ನೋಡಿದ್ರೆ ಕೂಡ ಕೀಟನಾಶಕ ಸಿಂಪಡಣೆ ಮಾಡೋದು, ಇಲ್ಲಿ ಜೇನು ಹುಳ ಕಂಡುಕೊಳ್ಳಿ ಮಿಡಾಗಿ ಜೇನುತುಪ್ಪ ಸಿಗುತ್ತೆ ಅಂತ ಹೇಳಿ ಅದಕ್ಕೆ ಬೆಂಕಿ ಹಾಕೋದು, ಹೊಗೆ ಹಾಕೋದು, ಸಾಯಿಸೋದು, ಆ ತರ ಮಾಡ್ತಾ ಇರೋದು ತುಂಬಾ ಜನ. ಆ ತರ ಮಾಡಬಾರ್ದು. ಈ ಕೀಟನ ಸ್ವಲ್ಪ ನಾವು ಡೆವಲಪ್ ಮಾಡೋದ್ರಿಂದ ನಮಗೆ ಆಹಾರ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಎಲ್ಲ ಕಡೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದೀವಿ ನಾವು. ಮೊನ್ನೆ ಕೂಡ ಬೆಂಗಳೂರಿನಲ್ಲಿ ಜಿಕೆ ವೀಕ್ ಅಂದ್ರೆ ನ್ಯಾಷನಲ್ ಬಿ ಬೋರ್ಡ್ ಅವ್ರದ್ದು ತುಂಬಾ ಕಾನ್ಫರೆನ್ಸ್ ನಡೆದು ಎಲ್ಲ ನಮ್ಮ ಇಂಡಿಯಾ ಎಲ್ಲೆಲ್ಲಿ ಕೀಟೋಪಶಾಸ್ತ್ರಗಳೆಲ್ಲ ಬಂದು ಇದ್ರ ಬಗ್ಗೆ ಅವೇರ್ನೆಸ್ ಕೂಡ ಮಾಡಿದೆ ಸರ್. ಅದರಲ್ಲಿ ಕೂಡ ಒಳ್ಳೆ ಮಾಹಿತಿ ನಮಗೆ ಸಿಕ್ತು. ನಾವು ಕೂಡ ಒಂದು ಬಂಬಲ್ ಬೀ ಅಂತ ಒಂದು ಡೆವಲಪ್ ಮಾಡ್ಬೇಕಂತ ನೋಡ್ತಾ ಇದೆ ಸರ್. ಈ ಜೇನು ಹುಳ ಏನು ಈ ಕೀಟ ಈ ಪರಾಗಸ್ಪರ್ಶ ಮಾಡುತ್ತೆ ಸರ್, ಅದಕ್ಕಿಂತ 10% ಜಾಸ್ತಿ ಮಾಡುತ್ತೆ ಸರ್ ಬಂಬಲ್ ಬೀ ಅಂತ ಹೇಳಿ. ಇಲ್ಲಿ ಲೋಕಲ್ ನಲ್ಲಿ ಅದು ಕಾರ್ಪೆಂಟರ್ ಬೀ ಅಂತ ಹೇಳ್ತಾರೆ ಸರ್. ಆ ತಲೆಯನ್ನ ಈಗ ಡೆವಲಪ್ ಮಾಡ್ಬೇಕಂತೆಲ್ಲ ನಾನು ನೋಡ್ತಾ ಇದ್ದೆ ಸರ್. ಈಗ ನೋಡಿದ್ರೆ ಜೇನು ಕೃಷಿಯನ್ನ ಮಾಡೋರು ಅದಕ್ಕೆ ಏನ್ ಬೇಕಾಗಿಲ್ಲರಿ, ಮನೆಯಲ್ಲೇನೆ ನೀವು ಜೇನು ಗೂಡುಗಳನ್ನ ಇಡಬಹುದು, ಮನೆಯಲ್ಲೇನೆ ಪೆಟ್ಟಿಗೆಗಳನ್ನ ಇಡಬಹುದು ಅಂತ ಹೇಳ್ತಾರೆ. ಹೌದು ಸರ್, ಮನೆಯಲ್ಲೇನೆ ಮಾಡಬಹುದು ಸರ್. ಈಗ ನಮ್ಮ ಮನೆಗೆ ಬಂದ್ರೆ ನಮ್ಮ ಮನೆ ಮುಂದೆ ಸುತ್ತಮುತ್ತಲ ನಮ್ಮ ಮನೆ ಒಳಗಡೆ ನಮ್ಮ ಮನೆ ಗೋಡೆ ಒಳಗೆ ಕಾಂಪೌಂಡ್ ಗೋಡೆ ಒಳಗಡೆ ಎಲ್ಲ ನೀವು ಕಾಣಬಹುದು. ಈಗ ಕೂಡ ಇದೆ ಅಲ್ಲಿಯೂ ಸಹ ಜೇನುತುಪ್ಪ ಬರುತ್ತೆ. ಬರುತ್ತೆ, ಖಂಡಿತ ಬರುತ್ತೆ. ಈಗ ನಾವು ಜೇನು ನಮ್ಮ ಪೆಟ್ಟಿಗೆನಲ್ಲಿ ಸ್ವಲ್ಪ ಅಭಾವ ಆಗಿ ಸ್ವಲ್ಪ ಅದರಲ್ಲಿ ವೀಕ್ ಆಗಿ ಡೆತ್ ಆದ್ರೆನ ನಾವು ಹೋಗೋದು ಹಳೆ ಮನೆಯಲ್ಲಿ ಈ ಮುಜಿಂಟ್ ಜೇನು ಹೊಡ್ತಾರೆ ಎಲ್ಲೆಲ್ಲಿ ಕ್ವಾರ್ಟರ್ಸ್ ಗೋಡೆಗಳು ಹಳೆ ಮನೆ ಅಂತಲ್ಲಿ ಹೋಗಿ ಅವೆಲ್ಲ ಓಪನ್ ಮಾಡಿ ತೆಗೆದು ನಾವು ಪೆಟ್ಟಿಗೆ ವರ್ಗಾವಣೆ ಮಾಡೋದು ಅದೇ ಕೆಲಸ ನಾವು ಮಾಡೋದು. ಈ ಬೇಸಿಗೆ ಬಂದ ಮೇಲೆ ಇದೇ ಕೆಲಸ ನಮ್ಗೆ. ಸಾಕಷ್ಟು ಮಂದಿ ತರಬೇತಿನೂ ಆಗಿದೆ ನಿಮ್ಮಿಂದ? ಆಗಿದೆ ಸರ್, ಆಗಿದೆ, ಕೊಟ್ಟಿದ್ದೀನಿ ಸರ್. ಏನು ಹೇಳ್ತೀರಿ, ಜೇನು ಕೃಷಿಯನ್ನು ಮಾಡ್ಬೇಕಂತೇಳಿ ಪೆಟ್ಟಿಗೆ ತಗೋತಾರೆ, ಪ್ರಾರಂಭ ಮಾಡ್ತಾರೆ, ಆಮೇಲೆ ಹೋಗಿಬಿಡ್ತಾವೆ ಹುಳುಗಳು, ಬಿಟ್ಟುಬಿಡ್ತಾರೆ, ಈ ರೀತಿ ಆಗ್ತದೆ ಭಾಳಷ್ಟು ಕಡೆಗಳೆಲ್ಲ ನೋಡ್ತಾ ಇದ್ದೀವಿ ನಾವು. ಅಂಥವ್ರಿಗೆ ಏನು ಕಿವಿ ಮಾತು ಹೇಳ್ತೀರಿ ನೀವು? ಸರ್, ಈ ಜೇನು ಕೃಷಿ ಸ್ಟಾರ್ಟ್ ಮಾಡ್ಬೋದು ಸರ್, ತರಬೇತಿ ಇಲ್ದಂಗೆ ಮಾಡಿದ್ರೆ ಇದೇ ಥರ ಆಗೋದು. ಸಂಪೂರ್ಣ ತಿಳ್ಕೊಬೇಕು, ಸಂಪೂರ್ಣ ತಿಳ್ಕೊಬಾರ್ದು. ನನಗೆ ಫಸ್ಟ್ ನಡೆದಿದ್ದು ಇದೇ ಪರಿಸ್ಥಿತಿ, ನೀವು ಹೇಳ್ತಾರೆ ನನಗೆ ಅದೇ ಆಗಿದೆ, ಬಟ್ ನಾನು ಕೈ ಬಿಟ್ಟಿಲ್ಲ, ಇದು ನಂದು ಮಿಸ್ಟೇಕ್ ಆಗಿರೋದು. ಸೊ ನಾನು ಕರೆಕ್ಟ್ ಆಗಿ ನಾನು ಮಾಡಿದ್ರೆ ಇದು ಫೇಲ್ ಆಗೋ ಸಾಧ್ಯತೆನೇ ಇಲ್ಲ. ಸೊ ಬಹಳ ಮಂದಿ ಯಾವಾಗ ಫೇಲ್ ಆದ್ಕೊಳ್ಳಿ ಕೈ ಬಿಟ್ಬಿಡ್ತಾರೆ. ಸೊ ನಮ್ದು ಏನ್ ಫಾಲ್ಟ್ ಆಗಿದೆ, ನನ್ನ ಕಡೆಯಲ್ಲಿ ಏನಾಗಿದೆ ಮಿಸ್ಟೇಕ್ ಅಂತ ತಿಳ್ಕೊಂಡು ಅದನ್ನ ಸ್ಟಾರ್ಟ್ ಮಾಡೋದ್ರಿಂದ ಒಳ್ಳೆ ಸಕ್ಸಸ್ ಆಗುತ್ತೆ. ಇಲ್ಲಿ ಒಬ್ಬ ಟೀಚರ್ ಸರ್ ಸಿರುಗುಪ್ಪದಲ್ಲಿ ನನ್ನ ಕಡೆಯಲ್ಲಿ ತರಬೇತಿ ತಗೊಂಡು ಸುಮಾರು 40 ಪೆಟ್ಟಿಗೆ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಸರ್. 40 ಪೆಟ್ಟಿಗೆ ಡೆವಲಪ್ ಮಾಡಿ ಮನೆ ಮುಂದೆ. ಅವ್ರು ರೈತರು, ಟೀಚರ್ ಆಗಿ ಜಾಬ್ ಮಾಡ್ತಾರೆ, ಗೌರ್ಮೆಂಟ್ ಟೀಚರ್. ಮನೆಯಲ್ಲಿ ನೋಡ್ರಿ, ಈಗ ಮುಂದೆ ಗಾರ್ಡನ್ ಮಾಡ್ಕೊಂಡಿರ್ತಾರೆ, ಗಿಡ ಮರಗಳಿರ್ತವೆ ಚೆನ್ನಾಗಿ ಸ್ಪೇಸಿಯಸ್ ಆಗಿ, ಎಲ್ಲ ಸುತ್ತಮುತ್ತ ಗಿಡಗಳಿರ್ತವೆ, ಅಂತಲ್ಲಿ ಒಂದ್ 4-5 ಪೆಟ್ಟಿಗೆ ಇಟ್ಕೊಂಡ್ರೆ ಸಾಕಷ್ಟು ಜೇನುತುಪ್ಪ ಬರುತ್ತೆ. ಅವ್ರ ಮನೆಗೆ ಬಂದ್ರೆ ಸಾಕು, ಅಲ್ಲೇನು ಕೀಟನಾಶಕ ಸಿಂಪರಣೆ ಇರಲ್ಲ, ಏನಿರೋದಿಲ್ಲ ಅಲ್ಲಿ. ಪಾತ್ರೆಯಲ್ಲಿ ಅಥವಾ ಮಡಿಕೆಯಲ್ಲಿ ನೀರು ಇಡಬೇಕು, ಏನಾದರೂ ಶಾರ್ಟೇಜ್ ಆದಾಗ ಸ್ವಲ್ಪ ಸಕ್ಕರೆ ಪಾಕ, ಬೆಲ್ಲದ ಪಾಕ ಏನಾದ್ರು ಇಟ್ಟರೆ ಚೆನ್ನಾಗಿರುತ್ತಲ್ಲ ಆಹಾರವಾಗಿ. ಮಾಡಬಹುದು ಸರ್. ಒಳ್ಳೇದು ಅರವಿಂದ್ ಅವರೇ, ಇದುವರೆಗೆ ನಿಮ್ಮ ಜೇನು ಕೃಷಿ ಅನುಭವಗಳನ್ನು ಸಾಕಷ್ಟು ಹಂಚ್ಕೊಂಡಿದ್ದೀರಿ. ಜೇನು ತುಪ್ಪ ಇವತ್ತು ಆಯುರ್ವೇದಿಕ ಔಷಧದಲ್ಲಿ ಸಾಕಷ್ಟು ಬಳಕೆ ಆಗ್ತಾ ಇದೆ. ಜೇನುತುಪ್ಪ ಆರೋಗ್ಯಕರವಾದಂಥ ಒಂದು ಆಹಾರ, ಅದನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ಅದಕ್ಕಾದರೂ ಜೇನುತುಪ್ಪವನ್ನು ಬಳಸೋದ್ರಿಂದ ಒಳ್ಳೆಯ ರೀತಿಯಿಂದ ನಮಗೆ ಆರೋಗ್ಯ ಸುಧಾರಣೆ ಆಗುತ್ತೆ. ನೀವು ಹೇಳಿದಂಗೆ ಈ ಆಯುರ್ವೇದಿಕ್ ಮೆಡಿಸಿನಲ್ ಪ್ರಿಪ್ರೇಷನ್ದಲ್ಲಿರ್ಬೋದು, ಆ ಔಷಧಗಳನ್ನು ತೊಗೊಳ್ಳೋದಾಗಿರ್ಬೋದು, ಜೇನುತುಪ್ಪವನ್ನು ಕಡ್ಡಾಯವಾಗಿ ಹೇಳ್ತಿರ್ತಾರೆ ಡಾಕ್ಟ್ರು. ಆದ್ದರಿಂದ ಎಲ್ಲೆಲ್ಲಿ ಮನೆಗಳು ಗಿಡಮರಗಳಿರ್ತವೆ ಅಲ್ಲೆಲ್ಲ ನಮ್ಮ ಸಾರ್ವಜನಿಕರು ಒಂದೆರಡು ಪೆಟ್ಟಿಗಳನ್ನಿಟ್ಟು ಜೇನು ಸಾಕಾಣಿಕೆಯನ್ನು ಮಾಡ್ಕೊಂಡ್ಬಿಟ್ರೆ ಖಂಡಿತ ನಮ್ಮ ಪರಿಸರ ಸಂರಕ್ಷಣೆ ಆಗುತ್ತೆ. ಹೆಚ್ಚಿಗೆ ತೋಟದಲ್ಲೆಲ್ಲ ಇಳುವರಿ ಹಣ್ಣಿನ ಗಿಡಗಳಿದ್ರೆ, ಹೂವಿನ ಗಿಡಗಳಿದ್ರೆ ಇಳುವರಿ ಜಾಸ್ತಿ ಬರುತ್ತೆ ಮತ್ತು ಪರಿಸರ ಶುದ್ಧವಾಗಿರುತ್ತೆ, ಮತ್ತು ನಾವು ಒಳ್ಳೆ ಜೇನುತುಪ್ಪವನ್ನು, ಪರಿಶುದ್ಧವಾದಂಥ ಜೇನುತುಪ್ಪವನ್ನು ಪಡಿಬಹುದು. ನಮ್ಮ ಸಾರ್ವಜನಿಕರು, ರೈತ ಬಾಂಧವರು ತಮ್ಮ ಹೊಲದಲ್ಲಿ 2-3 ಜೇನು ಪೆಟ್ಟಿಗಳನ್ನ ಇಟ್ಟುಕೊಂಡು ಜೇನುತುಪ್ಪವನ್ನು, ಸದಾ ಶುದ್ಧವಾದ ಜೇನುತುಪ್ಪವನ್ನು ಪಡ್ಕೊಂಡ್ರೆ ಖಂಡಿತ ಅವರ ಆರ್ಥಿಕ ಒಂದು ಸಬಲೀಕರಣವೂ ಆಗಲಿಕ್ಕೆ ಕಾರಣವಾಗುತ್ತೆ, ಮತ್ತು ಒಳ್ಳೆ ಜೇನುತುಪ್ಪವನ್ನು ಸಾರ್ವಜನಿಕರಿಗೆ ನಾವು ಕೊಡಬಹುದು. ಇದುವರೆಗೆ ನಿಮ್ಮ ವಿಚಾರವನ್ನು ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ, ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಆರ್ ಅರವಿಂದ್ ಅವರ ಜೇನು ಕೃಷಿ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 23-25 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 40-52% ಮತ್ತು ಕನಿಷ್ಠ ಆರ್ದ್ರತೆ 21-25% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆಯನ್ನು ಮಾಡಿದರೆ ಮಣ್ಣಿನಲ್ಲಿ ಅಡಗಿರುವ ಕೋಶಾವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಣ್ಣಿನಲ್ಲಿ ಮಳೆ ನೀರಿನ ಶೇಖರಣಾ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಮುನ್ಸೂಚನೆಯ ಪ್ರಕಾರ ಗರಿಷ್ಠ ಉಷ್ಣಾಂಶದಲ್ಲಿ ಏರಿಕೆಯಾಗುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಹಾಗೂ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿಯನ್ನು ಸಂಗ್ರಹಿಸಲು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಇನ್ನು ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡ್ಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪಾವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಇನ್ನು ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಬಹುದು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆಯನ್ನು ಕಂಡುಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕ್ಯೂನ್ ಬೆಂಜೇಟ್ 5 SG ಯನ್ನು

ಪಕ್ಷಿಯ ಚರ್ಮವ ಊಟಿಯನೇ, ಚರ್ಮವ ಊಟಿಯನೇ, ಚರ್ಮವ ಊಟಿಯನೇ. ಬಳಿ ಕೆತ್ತ ಏರಿದ ಜಡಿ ಗಟ್ಟಿ ತಿರಗಿದ ಕಾಡು ಸೇರಿದನೆ, ಸುಡುಗಾಡ ಸೇರಿದನೆ. ಜಡಭೂತಗಳ ಕೂಡಿ ಆಡಿದ ಎಂತ ಎಂತ ದೀರನೆ, ಎಂತ ದೀರನೆ. ಮಾನುನಿ ಮಂಟಪ ಮದವಿಯ ಕೆಡಸಿದ ಕದನವ ಮಾಡಿದನೆ, ಕಿಡಿಗೇಡಿತನ ಮಾಡಿದನೆ. ಜನ ಕಂಜಾಳ ರಾಜರ ಮಗಳು ಮುಡಿಯ ಕೊಯ್ಸಿದನೆ, ಮುಡಿಯ ಕೊಯ್ಸಿದನೆ, ಮುಡಿಯ ಕೊಯ್ಸಿದನೆ. ಕಟ್ಟಿಗಿ ಹೊತ್ತು ಹೊಟ್ಟಿಗಿ ಅಂಬಲಿ ಹೊತ್ತು ತಿರುಗಿದನೆ, ಶರಣರ ಸುತ್ತು ತಿರುಗಿದನೆ. ಸಿಟ್ಟಿನ ಶರಣಿ ಹುಟ್ಟಿಲಿ ತಿಳಿದಳು ಸೃಷ್ಟಿ ಈಶನೆ, ಸೃಷ್ಟಿಗೀಶನೆ, ಸೃಷ್ಟಿ